ದಿನಾಂಕ 8ನೇ ತಾರೀಕು ಶ್ರಾವಣ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಚಿತ್ರದುರ್ಗದ ಎಸ್ಪಿ ಕಚೇರಿ ಮುಂಭಾಗದಲ್ಲಿರುವ ಕೊಲ್ಲಾಪುರದ ಶ್ರೀ ಮಹಾಲಕ್ಷ್ಮಿ ದೇವಾಲಯದಲ್ಲಿ ಮಹಾಲಕ್ಷ್ಮಿ ಅಮ್ಮನವರಿಗೆ ವಿಶೇಷ ಅಲಂಕಾರ ಹಾಗೂ ಪೂಜಾ ಕೈಂಕರ್ಯಗಳು ನೆರವೇರಲಿವೆ. ಸಮಸ್ತ ಭಕ್ತಾದಿಗಳು ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾಗಲು ಕೊಲ್ಲಾಪುರದ ಶ್ರೀ ಮಹಾಲಕ್ಷ್ಮಿ ದೇವಾಲಯದ ಸೇವಾ ಟ್ರಸ್ಟ್ ಕೋರಿದೆ. ದರ್ಶನದ ಸಮಯ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10:30 ವರೆಗೆ. ಸರಿ, ಒಂದು ವಿಷಯ ಹೇಳಿ, ನಿಮ್ಮ ಹತ್ತಿ ವಿಶ್ವ ದರ್ಜೆಯಾಗಿದ್ದರೆ ಅದು ಇಡೀ ಜಗತ್ತನ್ನು ತಲುಪಬೇಕು ಅಲ್ಲವೇ? ಆದ್ದರಿಂದ ಕಸ್ತೂರಿ ಕಾಟನ್ ಚಿಹ್ನೆಯನ್ನು ಅಳವಡಿಸಿಕೊಳ್ಳಿ. ಇದು ಭಾರತದ ಅತ್ಯುತ್ತಮ ಹತ್ತಿಯಾಗಿ ಮಾಡುತ್ತದೆ. ವಿಶ್ವದ ಅತಿದೊಡ್ಡ ಬ್ರ್ಯಾಂಡ್ಗಳಲ್ಲಿ ಇದರ ಮಾನ್ಯತೆ ಹೆಚ್ಚುತ್ತಿದೆ. ಕಸ್ತೂರಿಯೊಂದಿಗೆ ಸೇರಿ ಮತ್ತು ನಿಮ್ಮ ಹತ್ತಿಯನ್ನು ಜಗತ್ತಿಗೆ ತಲುಪಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturicotton.com ಭೇಟಿ ನೀಡಿ. ಇದೀಗ ಹಲೋ ಕಿಸಾನ್ ವಾಣಿ ಕೃಷಿ ರಂಗ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ: ಮುಂಗಾರು ಹಂಗಾಮಿನಲ್ಲಿ ಜಾನುವಾರುಗಳ ನಿರ್ವಹಣೆ ಹಾಗೂ ಪಶುಸಂಗೋಪನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯಿಂದ ಸಿಗುವ ಸೌಲಭ್ಯಗಳು. ಈ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡುತ್ತಾರೆ ಚಿತ್ರದುರ್ಗ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಎನ್ ಕುಮಾರ್ ಮತ್ತು ಉಪನಿರ್ದೇಶಕರ ಕಚೇರಿಯ ಮುಖ್ಯ ಪಶುವೈದ್ಯಾಧಿಕಾರಿಗಳಾದ ಡಾ ಗಿರಿರಾಜ್. ರೈತ ಬಾಂಧವರು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಹಾಗೂ 9141970272. ಸ್ಥಿರ ದೂರವಾಣಿ ಸಂಖ್ಯೆ 29564949. ಎಸ್ಟಿಡಿ ಕ್ರಮಾಂಕ 08194. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಜಗದೀಶ್ ಗೋಪನಹಳ್ಳಿ ಹಾಗೂ ಶಿವಪ್ರಕಾಶ್ ಡಿಆರ್. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ಇಂದಿನ ನೇರ ಫೋನ್ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಈ ದಿನ ನಾವು ಮುಂಗಾರು ಹಂಗಾಮಿನಲ್ಲಿ ಜಾನುವಾರುಗಳ ನಿರ್ವಹಣೆ ಹಾಗೂ ಪಶುಸಂಗೋಪನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳ ಕುರಿತು ನೇರ ಫೋನಿಂಗ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ದಿನ ನಮ್ಮ ಜೊತೆ ಚಿತ್ರದುರ್ಗದ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪ ನಿರ್ದೇಶಕರಾದ ಡಾಕ್ಟರ್ ಎನ್ ಕುಮಾರ್ ಸರ್ ಮತ್ತು ಉಪ ನಿರ್ದೇಶಕರ ಕಚೇರಿಯ ಮುಖ್ಯ ಪಶುವೈದ್ಯಾಧಿಕಾರಿಗಳಾದ ಡಾಕ್ಟರ್ ಗಿರಿರಾಜ್ ಸರ್ ಭಾಗವಹಿಸಿದ್ದಾರೆ. ಸರ್, ನಿಮ್ಮಿಬ್ಬರಿಗೂ ಆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ಅದೇ ರೀತಿ ನಮ್ಮ ಜೊತೆಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ನಡೆಸಿಕೊಡಲಿಕ್ಕೆ ನಮ್ಮ ನಿಲಯದ ಪ್ರಸಾರ ಕಾರ್ಯನಿರ್ವಾಹಕರಾದ ಶಿವಪ್ರಕಾಶ್ ಡಿಆರ್ ಸರ್ ಇದ್ದಾರೆ. ಸರ್, ನಿಮ್ಗೆ ಈ ಕಾರ್ಯಕ್ರಮ ಸ್ವಾಗತ ಹಾಗೂ ನಮಸ್ಕಾರ ಸರ್. ಎಲ್ಲರಿಗೂ ಕೂಡ ನಮಸ್ಕಾರ. ಸರ್ ಕುಮಾರ್ ಸರ್, ಈಗ ನಮ್ಮ ಒಂದು ರೈತ ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಾವು ಈ ಫೋನ್ ಸಂಖ್ಯೆನ ಮತ್ತೊಮ್ಮೆ ಹೇಳ್ಬಿಡ್ತೇವೆ. ಮೊಬೈಲ್ ಸಂಖ್ಯೆಗಳು 9448640273. ಮತ್ತೊಂದು ಸಂಖ್ಯೆ 9141970272. ಇನ್ನು ಸ್ಥಿರ ದೂರವಾಣಿ ಸಂಖ್ಯೆ 9956449. ಚಿತ್ರದುರ್ಗದ ಎಸ್ಟಿಡಿ ಕ್ರಮಾಂಕ 08194. ಸರ್, ಈಗ ಮುಂಗಾರು ಪ್ರಾರಂಭ ಆಗಿದೆ. ಇತ್ತೀಚೆಗೆ ಸ್ವಲ್ಪ ಮಳೆ ಜಾಸ್ತಿ ಬರ್ತಾ ಇದೆ, ಮೋಡ ಕವಿದ ಒಂದು ವಾತಾವರಣ ಇದೆ ಸರ್. ಈ ಸಮಯದಲ್ಲಿ ನಮ್ಮ ಜಾನುವಾರುಗಳಿಗೆ ಏನೇನು ಮುಖ್ಯವಾಗಿ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ, ಈ ಸಮಯದಲ್ಲಿ ನಮ್ಮ ರೈತ ಬಂಧುವರು ಯಾವ ರೀತಿ ನಿರ್ವಹಣೆ ಮಾಡಬೇಕಾಗುತ್ತೆ ಸರ್? ಇದು ಒಂದು ಪ್ರಮುಖವಾದ ಅಂಶ. ಈ ಟೈಮಲ್ಲಿ ಏನಾಗ್ತದೆ ಅಂದ್ರೆ, ಜಾನುವಾರುಗಳು ಮಳೆಯಲ್ಲಿ ನೆನೆದ್ರೆ ರೋಗ ರೋಗಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಕೊಟ್ಟಿಗೆ ಒಂದು ಸೋರದ ರೀತಿ ನೋಡ್ಕೊಳ್ತಕ್ಕಂಥದ್ದು, ಕೊಟ್ಟಿಗೆ ನೀರು ಬಿಡ್ತಾ ಇರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಇಂಡೈರೆಕ್ಟ್ ಏನಾಗುತ್ತೆ ಅಂದ್ರೆ ರೋಗ ರೋಗ ಜಾಸ್ತಿ ಆಗುತ್ತೆ, ಹಾಲಿನ ಇಳುವರಿ ಸಹ ಕಡಿಮೆ ಆಗುತ್ತೆ, ಪ್ರೊಡಕ್ಟಿವಿಟಿ ಕಮ್ಮಿ ಆಗುತ್ತೆ. ಆ ರೀತಿ ನೋಡ್ಕೊಳ್ಳಿಕ್ಕೆ ಬೇಕಂದ್ರೆ ಆ ಮಳೆಗಾಲ ಪ್ರಾರಂಭ ಆಗುವ ಮುನ್ನ ರೂಫಿಂಗ್ ಅಲ್ಲಿ ಏನಾದ್ರು ಚಾವಣಿ ಎಲ್ಲ ಸೋರ್ತಾ ಇದ್ರೆ ಅದನ್ನ ಕ್ಲೋಸ್ ಮಾಡ್ಕೊಳ್ತಕ್ಕಂಥದ್ದು. ಹಾಗೆ ಅಲ್ಲಿ ನೆಲದಲ್ಲಿ ಏನಾದ್ರು ಡಂಪ್ನೆಸ್ ಇದ್ರೆ, ತೇವಾಂಶ ಇದ್ರೆ ಅದನ್ನ ತೇವಾಂಶ ಇದ್ದಂಗೆ ಒಣಗಿ ಒಣಗಲಿಕ್ಕೆ ಕಿಟಕಿಗಳನ್ನ ತೆರೆದಿಡ್ತಕ್ಕಂಥದ್ದು ಡೇ ಟೈಮಲ್ಲಿ. ಮಳೆ ಬಂದಾಗ ಅದನ್ನ ಕ್ಲೋಸ್ ಮಾಡ್ಕೊಳ್ತಕ್ಕಂಥದ್ದು. ಜೊತೆಗೆ ಒಣ ಹುಲ್ಲು ಅಥವಾ ಹಳೆ ಹುಲ್ಲನ್ನ ನೆಲದ ಮೇಲೆ ಆಸಿ ಅಡ್ಡ ಒಂದು ತೇವಾಂಶವನ್ನು ಕಡಿಮೆ ಮಾಡ್ತಕ್ಕಂಥದ್ದು, ನೆಲವನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು. ಇನ್ನು ಬಹಳ ಇಂಪಾರ್ಟೆಂಟ್ ಅಂದ್ರೆ, ಈ ಸಂದರ್ಭದಲ್ಲಿ ಮೇಯಲಿಕ್ಕೆ ಹೋದಾಗ ಮೇವಿನ ಸಮಯ ಕಡಿಮೆ ಆಗುತ್ತೆ, ಮಳೆ ಬರ್ತಾ ಇರುತ್ತೆ, ಹೆಚ್ಚು ಹೊರಗಡೆ ಮೇಯಿಸಕ್ಕಾಗಲ್ಲ. ಅದರಿಂದ ಮನೆಯಲ್ಲಿ ಹೆಚ್ಚು ಕಾನ್ಸಂಟ್ರೇಟ್ ಫೀಡ್ಸ್ನ ಹಾಕ್ಬೇಕಾಗುತ್ತೆ, ನ್ಯೂಟ್ರಿಷನ್ ಫುಡ್ ಅಂದ್ರೆ ಪಶು ಆಹಾರಗಳನ್ನ ಕೊಡ್ತಕ್ಕಂಥದ್ದು, ಜೊತೆ ಖನಿಜ ಮಿಶ್ರಣವನ್ನು ಕೊಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಹೊಟ್ಟೆ ತುಂಬ ಮೇಯಲಿಕ್ಕಾಗಲ್ಲ ಅಂತ. ಜೊತೆಗೆ ಏನಾಗುತ್ತೆ ಅಂದ್ರೆ, ಹೊರಗಡೆ ಹಸಿ ಮೇವೆ ಮೇಯ್ಕೊಂಡು ಮನೆಯಲ್ಲೂ ಹಸಿ ಮೇವೆ ಹಾಕಿದಾಗ ಆ ಸಗಣಿಯಲ್ಲಿ ಸ್ವಲ್ಪ ತೇವಾಂಶ ಜಾಸ್ತಿ ಆಗುತ್ತೆ, ಅದು ತೂಕ ಬರಲ್ಲ, ಹಾಲಿನ ಇಳುವರಿ ಸ್ವಲ್ಪ ಕಮ್ಮಿ ಆಗುತ್ತೆ, ಕ್ವಾಲಿಟಿ ಮಿಲ್ಕ್ ಬರಲ್ಲ ಅಂತ. ಸ್ವಲ್ಪ ಮಟ್ಟಿಗೆ ಈ ಒಣ ಹುಲ್ಲನ್ನು ಸಹ ಹಾಕ್ಬೇಕಾಗುತ್ತೆ ಆ ಟೈಮಲ್ಲಿ. ಒಣ ಹುಲ್ಲು ಮತ್ತು ದಾವಣಿ ಮಿಶ್ರಣವನ್ನು ಸಹ ಕೊಡಬೇಕಾಗುತ್ತೆ ಇದು ನಾರು ನೀಡಿಕೆಯಲ್ಲಿ. ಹಾಗೆ ಈ ಸಂದರ್ಭದಲ್ಲಿ ನೀರು ಬಹಳ ಇಂಪಾರ್ಟೆಂಟ್, ಅಂದ್ರೆ ನೀರು ಯಥೇಚ್ಛವಾಗಿ ಕೊಡಬೇಕು, ಜೊತೆ ಶುದ್ಧವಾದ ನೀರು ಕೊಡಬೇಕು. ಕುಡಿಯೋದು ಕಡಿಮೆ ಇರಬಹುದು, ಬಟ್ ನೀರಿನ ಕ್ವಾಲಿಟಿ ಉತ್ತಮ, ಗುಣಮಟ್ಟ ಚೆನ್ನಾಗಿ. ಯಾಕೆಂದ್ರೆ ಮಳೆ ಬಂದಾಗ ಕೆರೆ ಹೊಳೆ ಹರಿದಿರ್ತಕ್ಕಂಥ ನೀರು ಕುಡಿತಕ್ಕಂಥದ್ದು ಆಗ ರೋಗಗಳು ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ. ಇನ್ನು ಮೂರನೇದಾಗಿ ಏನಂದ್ರೆ ಈ ಮುಂಜಾಗ್ರತೆಯಾಗಿ, ಯಾಕೆಂದ್ರೆ ಮಳೆಗಾಲದಲ್ಲಿ ಕೆಲಸದಲ್ಲಿ ಸಾಂಕ್ರಾಮಿಕ ರೋಗಗಳು ಬರುತ್ತೆ, ಅದು ಬರದಂಗೆ ಲಸಿಕೆಗಳನ್ನು ಆಗ್ತಕ್ಕಂಥದ್ದು. ಹಾಗೆ ಈ ಮಳೆ ನೀರಿನಲ್ಲಿ ಕೊಚ್ಚಿ ಬಂದಂತಹ ನೀರಿನ ಮೂಲಕ ಬಂದಾಗ ಅಥವಾ ನೀರು ಕುಡಿದಾಗ ಅವಕ್ಕೆ ಜಂತುಗಳ ಬಾಧೆ ಜಾಸ್ತಿ ಆಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಅದಕ್ಕೆ ಜಂತುನಾಶಕ ಔಷಧಿಗಳನ್ನ ಕುಡಿಸ್ತಕ್ಕಂಥದ್ದು, ವರ್ಷಕ್ಕೆ ಎರಡು ಬಾರಿ ಕುಡಿಸ್ತದ್ದು ಅಥವಾ ಮಳೆಗಾಲ ಪ್ರಾರಂಭ ಮುನ್ನ ಕೊಡತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಹಾಗೆ ಇನ್ನೊಂದು ಏನಂದ್ರೆ ನಿರ್ವಹಣೆ ಏನಾಗುತ್ತೆ ಅಂದ್ರೆ ಈ ಒಂದು ಸಂದರ್ಭದಲ್ಲಿ ಕೊಟ್ಟಿಗೆಯಲ್ಲಿ ತೇವಾಂಶ ಜಾಸ್ತಿ ಇದ್ದಾಗ ಬೇರೆ ಕಾಯಿಲೆಗಳು ಬರುತ್ತೆ. ಈ ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತದ್ದು, ಗಾಳಿ ಮೂಲಕ ವೈರಾಣುಗಳ ಮೂಲಕ ಬರ್ತಕ್ಕಂಥದ್ದು ಇರುತ್ತೆ. ಜೊತೆ ಜೊತೆಗೆ ಬಹಳ ಇಂಪಾರ್ಟೆಂಟ್ ಏನಂದ್ರೆ ಕೆಚ್ಚಲು ಬಾವು ಬರುತ್ತೆ ಹಸುಗಳಲ್ಲಿ. ಯಾಕಂದ್ರೆ ತೇವಾಂಶ ಇರುತ್ತೆ, ನೆಲ ಎಲ್ಲ ನೆಂದಿರುತ್ತೆ, ಅಲ್ಲಿ ಕ್ರಿಮಿಗಳಿರುತ್ತೆ, ಅದು ಈಜಾಗಿ ಈ ಕೆಚ್ಚಲಿನ ಮೂಲಕ ಮಲೆ ತೊಟ್ಟಲು ಮೂಲಕ ಎಂಟ್ರಿ ಆಗೋದ್ರಿಂದ ಕೆಚ್ಚಲು ಬಾವು ಬರೋ ಸಂಭವ ಜಾಸ್ತಿ ಇರುತ್ತೆ. ಇದನ್ನ ತಡೆಗಟ್ಟಲಿಕ್ಕೆ ಪ್ರಮುಖವಾಗಿ ಏನ್ ಮಾಡ್ಬೇಕು ಅಂದ್ರೆ ಒಂದು ಡೆಂಪ್ನೆಸ್ ಅಂದ್ರೆ ತೇವಾಂಶವನ್ನು ಕಡಿಮೆ ಮಾಡಬೇಕು. ಎರಡನೇದಾಗಿ ಹಾಲು ಕರಿಯೋಕೆ ಮುಂಚೆ ಕೆಚ್ಚಲನ್ನ ಚೆನ್ನಾಗಿ ತೊಳೆದು ಕರಿಬೇಕು, ಹಾಲನ್ನ ಪೂರ್ತಿ ಕರಿಬೇಕು, ನೆಲವನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ಯಥೇಚ್ಛ ನೀರು ಬಳಸಿ ಫ್ಲೋರಿಂಗ್ ಸಿಮೆಂಟ್ ಫ್ಲೋರಿಂಗ್ ಅಂದ್ರೆ ಕ್ಲೀನ್ ತೊಳಿತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಮೇಂಟೈನ್ ಮಾಡ್ತಕ್ಕಂಥದ್ದು. ಹಾಗೆ ಈ ಕಾಯಿಲೆಗಳು ಬರ್ತಕ್ಕ ಮುಂಜಾಗ್ರತೆ ಲಸಿಕೆಯನ್ನು ಹಾಕ್ಸ್ತಕ್ಕಂಥದ್ದು ಸಾಮಾನ್ಯವಾಗಿ ಕಾಯಿಲೆ ಪ್ರಾರಂಭವಾಗುವ ಮೊದಲ ಮುಂಗಾರು ಸ್ಟಾರ್ಟ್ ಆದಾಗಲೇ ನಮ್ಮಲ್ಲಿ ಸಾಮಾನ್ಯವಾಗಿ ಈ ಹಿಂದೆ ಕಡಿಮೆ ಇದೆ. ಹಿಂದೆ ಈ ಚಪ್ಪೆ ರೋಗ ಅಂತ ಒಂದು ಕಾಯಿಲೆ ಬರ್ತಾ ಇತ್ತು, ಎಸ್ಪೆಷಲಿ ಇದರಲ್ಲಿ ದನಗಳಲ್ಲಿ ಓರಿಗಳಲ್ಲಿ ಹೆಚ್ಚು ಕಾಣಿಸ್ಕೊಳ್ತಾ ಇತ್ತು. ಸೊ ಅದು ಬರದಾಗೆ ಮುಂಜಾಗ್ರತೆಗೆ ಲಸಿಕೆಯನ್ನು ಹಾಕ್ಸ್ತಕ್ಕಂಥದ್ದು. ಹಾಗೆ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಏನಾಗುತ್ತೆ, ಸ್ವಲ್ಪ ಸೋನೆ ಮಳೆ ಸ್ಟಾರ್ಟ್ ಆದಾಗ ದೊಡ್ಡ ರಾಸುಗಳ ದನ ಮತ್ತು ಎಮ್ಮೆಗಳಲ್ಲಿ ಅದು ಎಸ್ಪೆಷಲಿ ಎಮ್ಮೆಗಳಲ್ಲಿ ಈ ಗಳಲೆಬೇನೆ ಅಂತ ಒಂದು ವೈರಾಣುದಿಂದ ಬ್ಯಾಕ್ಟೀರಿಯಾ ಬರ್ತಕ್ಕಂಥ ಪಾಸ್ಚರಲ್ ಅಂತ ಬ್ಯಾಕ್ಟೀರಿಯಾ ಬರ್ತಕ್ಕಂಥದ್ದಿದೆ, ಅದನ್ನು ಸಹ ತಡೆಗಟ್ಟಬೇಕಾಗುತ್ತೆ. ಸೊ ಅದಕ್ಕೂ ಸಹ ಲಸಿಕೆಯನ್ನು ಹಾಕ್ಸ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಅಂದ್ರೆ ಇತ್ತೀಚೆಗೆ ಚಪ್ಪೆ ರೋಗ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಹೆಚ್ಚಿಗೆ ಕಾಣಿಸ್ಕೊಳ್ತಾ ಇಲ್ಲ, ಕಳಲೆ ರೋಗ ಇದ್ರೂ ಸಹ ಅದು ಇರುತ್ತದೆ ಎವಿಡೆಂಟ್ ಆಗಿ, ಬಟ್ ಅಷ್ಟು ಹೆಚ್ಚು ಪ್ರಾಣಿಗಳು ಹೆಚ್ಚು ಈ ಸಿವಿಯರ ಕಾಣಿಸ್ಕೊಳ್ತಾ ಇಲ್ಲ, ಅದು ಒಂದು ಇರ್ತಕ್ಕಂಥದ್ದು. ಇನ್ನು ಕುರಿ ಮೇಕೆಗಳಲ್ಲಿ ಈ ಸಮಯದಲ್ಲಿ ಹೆಚ್ಚು ರೋಗಗಳು ಕಾಣಿಸ್ಬರುತ್ತೆ. ಪ್ರಮುಖವಾಗಿ ಕುರಿಗಳಲ್ಲಿ ಬರ್ತಕ್ಕಂಥದ್ದು ಅಂದ್ರೆ ಈ ಕರುಳು ಬೇನೆಯಿಂದ ಎಂಟ್ರೋಟಾಕ್ಸಿಮಿಯಾ, ಈಟಿ ಕಾಯಿಲೆ ಅಂತ ಹೇಳ್ತಾರೆ ರೈತ ಬಂದವರು. ಇಲ್ಲಿ ಪ್ರಮುಖವಾಗಿ ಬೇದಿ ಆಗ್ತಾ ಇರುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಮುಂಗಾರಲ್ಲಿ ಒಂದು ಅಥವಾ ಎರಡು ದೊಡ್ಡ ಹಸಿ ಮಳೆ ಬಂದ ತಕ್ಷಣ ಚಿಗುರು ಬರುತ್ತೆ. ನೀರಿನ ಮೂಲಕ ಬಂದಂತ ಆ ಕ್ರಿಮಿ ಕ್ಲಾಸ್ಟ್ರಿಡಿಯಲ್ ಬ್ಯಾಕ್ಟೀರಿಯಾ ಕ್ರಿಮಿಗಳು ಏನಾಗುತ್ತೆ, ಆ ಚಿಗುರು ಮೇಲೆ ಕೂತಿರುತ್ತೆ. ಸೊ ಇದು ಚಿಗುರು ಮೇಯೋದ್ರಿಂದ ಆ ಕ್ರಿಮಿ ದೇಹಕ್ಕೆ ಸೇರುತ್ತೆ, ಅವುಗಳ ಸಂಖ್ಯೆ ಉತ್ಪತ್ತಿ ಜಾಸ್ತಿ ಆದ ತಕ್ಷಣ ಅಲ್ಲಿ ಅವಕ್ಕೆ ಬೇದಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ತುಂಬಾ ಸಿವಿಯರ್ ಅಂದ್ರೆ ಏನಾಗ್ತದೆ ಅಂದ್ರೆ ಅಲ್ಲಿ ಟಾಕ್ಸಿಮಿಯಾ ಉತ್ಪತ್ತಿ ಆಗುತ್ತೆ, ಅದು ನರವ್ಯೂಹದ ಮೂಲಕ ದೇಹದಲ್ಲಿ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಅದೊಂದು ರೀತಿ ನರವ್ಯೂಹಕ್ಕೆ ಸಂಬಂಧಪಟ್ಟ ಲಕ್ಷಣಗಳು ತೋರಿಸ್ಬಿಡುತ್ತೆ, ಸಡನ್ ಡೆತ್ ಆಗುತ್ತೆ ಈ ಒಂದು ಕಾಯಿಲೆಯಲ್ಲಿ. ಇದಕ್ಕೂ ಕೂಡ ಲಸಿಕೆ ಗಣಿತ. ಅದಕ್ಕೆ ಸಾಮಾನ್ಯವಾಗಿ ಏನ್ ಮಾಡ್ಬೇಕಂದ್ರೆ ಮೇ ತಿಂಗಳ ಮೊದಲ ವಾರ ಅಥವಾ ಒಂದು ಅಥವಾ ಎರಡು ಸಿ ದೊಡ್ಡ ಮಳೆ ಬಂತು ಅಂದ ತಕ್ಷಣ ಚಿಗುರು ಬರೋದಕ್ಕೆ ಮುಂಚೆ ಇದಕ್ಕೆ ಲಸಿಕೆಯನ್ನ ರೈತ ಬಾಂಧವರು ಎಸ್ಪೆಷಲಿ ಕುರಿಗಾರರು ಹಾಕಿಸ್ಕೋಬೇಕು. ಅವ್ರಿಗೆ ತುಂಬಾ ಜನಕ್ಕೆ ಅವೇರ್ನೆಸ್ ಇದೆ ಅದ್ರ ಬಗ್ಗೆ, ಎಲ್ಲರೂ ಸಹ ಹಾಕಿಸ್ಕೊಳ್ತಾರೆ, ಮೆಜಾರಿಟಿ ಹಾಕಿಸ್ಕೊಳ್ತಿದ್ದಾರೆ. ನಿಮ್ಮ ಇಲಾಖೆಯಲ್ಲಿ ಎಲ್ಲಾ ಲಸಿಕೆಗಳು ಉಚಿತವಾಗಿ ಸಿಗ್ತಾ ಇದೆ. ಯಾಕೆ ಅಂತ ಅಂದ್ರೆ ಡಾಕ್ಟ್ರೆ, ಈಗ ಸಾಮಾನ್ಯವಾಗಿ ಚಿತ್ರದುರ್ಗ ಜಿಲ್ಲೆ ಅನ್ನುವಂಥದ್ದು ಒಂದು ಬುಡಕಟ್ಟು ಪ್ರದೇಶ ಇರುವಂತದ್ದು, ಮತ್ತು ಒಂದು ಪಶುಪಾಲನಾ ಸಂಸ್ಕೃತಿ ಕೂಡ ಹೆಚ್ಚು ಪ್ರಮಾಣದಲ್ಲಿ ಇರುವಂತದ್ದು, ಮತ್ತು ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಕೂಡ ಅತಿ ಹೆಚ್ಚು ಪ್ರಮಾಣದಲ್ಲಿ ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಹಾಗಾಗಿ ಮುಂಗಾರು ಹಂಗಾಮು ಪ್ರಾರಂಭ ಆದ ತಕ್ಷಣ ಈ ಜಾನುವಾರುಗಳಲ್ಲಿ ಈ ತರದ ಎಲ್ಲ ಸಾಮಾನ್ಯವಾದಂತಹ ರೋಗಗಳು ಕಾಣಿಸಿಕೊಳ್ಳುವಂಥದ್ದು ಸಹಜವಾದಂತಹ ಒಂದು ಸಂಗತಿ. ಹಾಗಾಗಿ ತಾವೇ ಹೇಳಿದ ಹಾಗೆ ಈ ಪಶುಸಂಗೋಪನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯಿಂದ ಸಾಕಷ್ಟು ಸೌಲಭ್ಯಗಳು ಇರೋದು ರೈತರಿಗೆ ಅರಿವಿದೆ, ಅವರು ಜಾಗೃತರಿದ್ದಾರೆ, ಪ್ರತಿ ವರ್ಷ ಇದೆಲ್ಲ ಸೌಲಭ್ಯಗಳನ್ನು ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ತಾವು ಏನಾದ್ರೂ ಈ ಪಶುಸಂಗೋಪನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯಿಂದ ಈ ಜಾನುವಾರುಗಳ ನಿರ್ವಹಣೆ ಮಾಡುವಂತ ರೈತರಿಗೆ ಇರುವಂತಹ ಅನುಕೂಲಗಳು, ಇದ್ರ ಬಗ್ಗೆ ಒಂದು ಪ್ರಚಾರ ಪ್ರಸಾರ ಈ ತರದ್ದು ವಿಚಾರಗಳನ್ನು ಕೂಡ ತಾವೇನಾದ್ರೂ ಇಲಾಖೆಯಿಂದ ಮಾಡ್ತಾ ಇದ್ದೀರಿ? ನಾವು ಇಲಾಖೆಯಿಂದ ಒಂದು ವರ್ಷಕ್ಕೆ ಎರಡು ಬಾರಿ ಕಾಲುಬಾಯಿ ಲಸಿಕೆ ಹಾಕ್ತೀವಿ. ಹಾಗೆ ವರ್ಷಕ್ಕೆ ಮೂರು ಬಾರಿ ನಾವು ಕಂದುರೋಗದ ಹೆಣ್ಣು ಕರುಗಳಿಗೆ, ಕಂದುರೋಗ ಬರೋದಾಗಿ ಜೀವನ ಪರ್ಯಂತ ಮತ್ತೆ ಕಂದುರೋಗ ಬರೋದಾಗ ಕರುಗಳಿಗೆ ಲಸಿಕೆಯನ್ನು ಹಾಕ್ತಾ ಇದೀವಿ. ಅದು ಆಮೇಲೆ ವರ್ಷಕ್ಕೆ ಒಂದು ಬಾರಿ ಈ ಆಸ್ಕಾರ್ಡ್ ಸ್ಕೀಮ್ ಇಂದ, ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಇಂದ ಒಂದು PPR ಕಾಯಿಲೆಗೆ, ಎಸ್ಪೆಷಲಿ ಕುರಿಗಳಲ್ಲಿ ಇತ್ತೀಚೆಗೆ ಕುರಿಗಳಿಗೆ ಬರ್ತಾ ಇರ್ತಕ್ಕಂಥ ಕಾಯಿಲೆ, ಅದರಿಂದ ನಷ್ಟ ಆಗ್ತಾ ಇರೋದ್ರೆ PPR ಅಂತ. ಈ ಒಂದು PPR ಕಾಯಿಲೆ ಬಹಳ ನಷ್ಟ ಆಗ್ತದೆ, ಅದಕ್ಕೂ ಸಹ ನಾವು ಲಸಿಕೆಯನ್ನ ಹಾಕ್ತಾ ಇದೀವಿ. ಆ ಒಂದು ಮೂರು ಕಾರ್ಯಕ್ರಮ ಸೇರಿಸಿ ನಮ್ಮಲ್ಲಿ NDCP, NDCP ಅಂತ ನ್ಯಾಷನಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ, NDCP ಅಂತ ರಾಷ್ಟ್ರೀಯ ರೋಗ ನಿಯಂತ್ರಣ ಕಾರ್ಯಕ್ರಮ ಅಂತ ಒಂದು ಕೇಂದ್ರ ಕಸಕಾದ ಕಾರ್ಯಕ್ರಮದಲ್ಲಿ ಮೂರು ರೋಗಗಳನ್ನು ನಾವು ಕವರ್ ಮಾಡ್ತಾ ಇದೀವಿ. ಒಂದು ಕಾಲುಬಾಯಿ ಜ್ವರ, ಅದನ್ನು ವರ್ಷದಲ್ಲಿ ಎರಡು ಬಾರಿ ಲಸಿಕೆ ಹಾಕ್ತೀವಿ. ಒಂದ್ಸಾರಿ ಸೆಪ್ಟೆಂಬರ್ಲಿ ಮತ್ತೆ ಫೆಬ್ರವರಿ ತಿಂಗಳಲ್ಲಿ ಎರಡು ಬಾರಿ ಲಸಿಕೆ ಹಾಕ್ತೀವಿ. ಯಾಕೆಂದ್ರೆ ಕಾಲುಬಾಯಿ ಜ್ವರ ಬಂದಾಗ ಆರ್ಥಿಕ ನಷ್ಟ ಬಹಳ ಆಗುತ್ತೆ ರೈತ ಬಂದ್ರೆ, ಹಾಲಿನ ಇಳುವರಿ ಕಡಿಮೆ ಆಗುತ್ತೆ, ಗರ್ಭಕಡ ಸಮಸ್ಯೆ ಜಾಸ್ತಿ ಇರುತ್ತೆ. ಡಾಕ್ಟ್ರೆ ಮತ್ತೆ ನಾವು ಈ ವಿಚಾರವನ್ನ ಮುಂದುವರಿಸೋಣ ಚರ್ಚೆಯನ್ನ. ಈಗ ಕರೆ ರೈತರಿಂದ ಇದೆ, ಮೊದಲಿಗೆ ಕರೆಯನ್ನ ಸ್ವೀಕರಿಸೋಣ. ಹಲೋ, ಹಲೋ ಸರ್, ಶುಭ ಸಂಜೆ. ಶುಭ ಸಂಜೆ. ತಾವು ಎಲ್ಲಿಂದ ಮತ್ತು ನೇರವಾಗಿ ಪ್ರಶ್ನೆ ಕೇಳಬೇಕು, ತಮ್ಮ ಹೆಸರು ಹೇಳಿ. ಬೆಳಗಾವಿಯಿಂದ ಸರ್, ಬೆಳಗಾವಿಯಿಂದ ಅಶೋಕ್ ಅಂತ ಮಾತಾಡೋದು. ಹೇಳಿ ಸರ್ ಪ್ಲೀಸ್, ಜಾನುವಾರುಗಳ ಬಗ್ಗೆ ಪ್ರಶ್ನೆ ಕೇಳಿ, ನಿರ್ವಹಣೆ ಬಗ್ಗೆ. ಅದೇ ನಮಗೆ ಜಾನುವಾರು ನಿರ್ವಹಣೆ ಆಗಿಲ್ಲ ಸರ್, ನಮ್ಗೆ ಬೇಕಾಗಿದ್ದ ಎನ್ ಎಲ್ ಎಂ ಸ್ಕೀಮ್ ಬಗ್ಗೆ. ಪಶು ವೈದ್ಯಾಧಿಕಾರಿಗಳು ಇರೋದ್ರಿಂದ ನಿಮ್ ಸಂದರ್ಶನದಲ್ಲಿ, ರೈತರಿಗೆ ರಾಷ್ಟ್ರೀಯ ಜಾನುವಾರು ಮಿಷನ್ ಅಂತ ಇದೆ, ಅದ್ರ ಬಗ್ಗೆ ಸ್ವಲ್ಪ ಡಿಟೇಲ್ ಆಗಿ ಚರ್ಚೆ ಮಾಡಿ ಹೇಳ್ಬಿಟ್ರೆ ಸಾಕು. ಡಾಕ್ಟರ್ ಗಿರಿರಾಜ್ ಅವರು ನಿಮ್ಮ ಪ್ರಶ್ನೆಗೆ, ಅಶೋಕ್ ಅವರೇ ನಿಮ್ಮ ಪ್ರಶ್ನೆಗೆ ಡಾಕ್ಟರ್ ಗಿರಿರಾಜ್ ಅವರು ಉತ್ತರ ಕೊಡ್ತಾರೆ. ಅಶೋಕ್ ಅವರೇ ನಮಸ್ತೆ. ನೀವೀಗ ನಮಸ್ತೆ, ಚೆನ್ನಾಗಿದೀವಿ. ಈಗ ನಾವು ನೀವೀಗ ರಾಷ್ಟ್ರೀಯ ಜಾನುವಾರು ಮಿಷನ್ ಅಂದ್ರೆ ಎನ್ ಎಲ್ ಎಂ ಯೋಜನೆ ಬಗ್ಗೆ ನೀವೀಗ ಸ್ವಲ್ಪ ಚರ್ಚೆಯಲ್ಲಿ ನಿಮ್ಗೆ ವಿಷಯ ತಿಳಿಸ್ಕೊಡಿ ಅಂತ ಕೇಳಿದ್ದೀರಾ, ಸಂತೋಷ. ಇದು ಒಂದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿದ್ದು, ಈ ಎನ್ ಎಲ್ ಎಂ ಯೋಜನೆಯಲ್ಲಿ ಉದ್ಯಮಶೀಲತಾ ಅಂದ್ರೆ ನಾವು ರೈತರನ್ನ ಉದ್ಯಮಿಯಾಗಿ ಕನ್ವರ್ಟ್ ಮಾಡಿ ಅವರಿದ್ದ ಉದ್ಯೋಗಗಳು ಸೃಷ್ಟಿಯಾಗಬೇಕು ಅಂತೇಳಿ ಇದೊಂದು ಸರ್ಕಾರದ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಸ್ಟಾರ್ಟ್ ಮಾಡಿದ್ರಿಂದ ಇದು ಈಗ ಸ್ಟಾರ್ಟ್ ಆಗಿ 2019 ಯೋಜನೆ ಸ್ಟಾರ್ಟ್ ಆಯಿತು. ಮತ್ತು ಈ ಕ್ಷಣದಲ್ಲಿ ಅಂದ್ರೆ ಆಸ್ ಆನ್ ಈಗ ಒಂದು 15 ದಿನದಕ್ಕಿಂತ ಹಿಂದೆ ಈ ಯೋಜನೆಯನ್ನ ತಾತ್ಕಾಲಿಕವಾಗಿ ಪೋರ್ಟಲ್ ಅಲ್ಲಿ ರೈತರು ಅಪ್ಲಿಕೇಶನ್ ಹಾಕೋದನ್ನ ನಾವು ಸ್ವಲ್ಪ ತಡೆ ಹಿಡಿದಿದ್ದೇವೆ. ಈ ಯೋಜನೆಯ ಮುಖ್ಯ ಉದ್ದೇಶ ಏನಂದ್ರೆ, ಈ ಯೋಜನೆಯಲ್ಲಿ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಕುರಿ ಅಥವಾ ಮೇಕೆ ಸಾಕಾಣಿಕೆ ಅಲ್ಲಿ ಉತ್ತಮ ತಳಿಯ ಕುರಿ ಮತ್ತು ಮೇಕೆಗಳನ್ನು ಉತ್ಪಾದನೆ ಮಾಡಿ ಅದರ ಮರಿಗಳನ್ನು ನಾವು ಬೇರೆ ರೈತರಿಗೆ ಅಂದ್ರೆ ಇಂಟ್ರೆಸ್ಟೆಡ್ ರೈತರಿಗೆ ನಾವು ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಒಳ್ಳೆ ಉತ್ಕೃಷ್ಟ ತಳಿಯ ಮಾಂಸ ಅಥವಾ ಹಾಲು ಕೊಡುವಂತ ತಳಿಗಳನ್ನ ನಾವು ನಮ್ಮ ದೇಶದಲ್ಲಿ ಸಂರಕ್ಷಣೆ ಮಾಡಿದಂಗೆ ಆಗುತ್ತೆ, ಮತ್ತೆ ಅವುಗಳನ್ನ ನಾವು ಅಭಿವೃದ್ಧಿಪಡಿಸಕ್ಕೆ ಅನುಕೂಲ ಆಗಲಿ ಅಂತೇಳಿ ಬ್ರೀಡಿಂಗ್ ಪರ್ಪಸ್ಗೆ ಇದು ಕುರಿ ಮತ್ತು ಮೇಕೆಗಳಲ್ಲಿ ಇದನ್ನ ಫಸ್ಟ್ ಈ ಸ್ಕೀಮ್ ಸ್ಟಾರ್ಟ್ ಆಯಿತು. ಹಾಗೆ ಮತ್ತೆ ನಾಟಿ ಕೋಳಿಗಳಲ್ಲಿ ಈಗ ನಮ್ಮ ದೇಶದಲ್ಲಿ ಕೋಳಿ ಮಾಂಸಕ್ಕೆ ಸಾಕಷ್ಟು ಡಿಮ್ಯಾಂಡ್ ಇದೆ. ನಮ್ಮ ದೇಶದಲ್ಲಿ ನಾವು ಎರಡು ತರ ಕೋಳಿ ಸಾಕಣೆ ಮಾಡ್ತಿದೀವಿ. ಒಂದು ವಿದೇಶಿ ತಳಿಯ ಕೋಳಿ ಸಾಕಣೆಗಳನ್ನ ನಾವು ಮೊಟ್ಟೆ ಮತ್ತು ಮಾಂಸಕ್ಕಾಗಿ ಸಾಕಾಣಿಕೆ ಮಾಡ್ತಾ ಇದೀವಿ. ಮತ್ತು ನಮ್ಮ ದೇಶದಲ್ಲೇ ಸಾಕಷ್ಟು ಒಳ್ಳೆ ತಳಿಯ ಕೋಳಿ ತಳಿಗಳಿದಾವೆ. ಆ ತಳಿಗಳನ್ನ ನಾವು ಅಭಿವೃದ್ಧಿಪಡಿಸಿದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ, ನಮ್ಮ ಕರ್ನಾಟಕದಲ್ಲಿ ನಾಟಿ ಕೋಳಿ ಸಾರು ಅಥವಾ ನಾಟಿ ಕೋಳಿ ಊಟ ಅಂದ್ರೆ ಎಲ್ಲರಿಗೂ ಅತಿ ಇಷ್ಟ, ಮತ್ತು ಎಲ್ಲ ಹಬ್ಬ ಹರಿದಿನಗಳಲ್ಲಿ ಅದನ್ನೆಲ್ಲರೂ ಇಷ್ಟಪಡ್ತಾರೆ. ಹಾಗಾಗಿ ಯಾಕೆ ಈ ನಮ್ಮ ದೇಶದ ಉತ್ಕೃಷ್ಟ ತಳಿಗಳನ್ನೇ ಡೆವಲಪ್ ಮಾಡಿ ಇದ್ರದ್ದನ್ನು ಸಹ ಒಂದು ಸ್ಪೋಕನ್ ಡಬ್ ಮಾಡಲ್ಲ ಅಂತ ಹೇಳ್ತೀವಿ. ಸ್ಪೋಕನ್ ಡಬ್ ಮಾಡಲ್ಲ ಅಂದ್ರೆ ಒಂದು ನಮಗೆ ಭಾರಿ ಚಕ್ರ ಇರುತ್ತಲ್ಲ ಸೆಂಟ್ರಲ್ ಅಲ್ಲಿ, ಅಂದ್ರೆ ನಡುವೆನಲ್ಲಿ ಒಬ್ಬ ಉದ್ಯಮಿ ನಾಟಿ ಕೋಳಿಗಳನ್ನ ಉತ್ಕೃಷ್ಟ ತಳಿಯ ನಾಟಿ ಕೋಳಿಗಳನ್ನ ಉತ್ಪಾದನೆ ಮಾಡ್ತಾನೆ. ಆ ಮನುಷ್ಯ ಉತ್ಪಾದನೆ ಮಾಡಿದ ನಾಟಿ ಕೋಳಿ ಮರಿಗಳನ್ನ ಬೇರೆ ತನ್ನ ಸಣ್ಣ ಪುಟ್ಟ ರೈತರಿಗೆ, ಅಂದ್ರೆ ಉದಾಹರಣೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಬ್ಬ ರೈತ ಒಂದು ಇದು ಈ ಯೋಜನೆಯಲ್ಲಿ 1,000 ನಾಟಿ ಕೋಳಿ ಇದ್ದ ಸ್ಟಾರ್ಟ್ ಮಾಡಬಹುದು ಬರುತ್ತೆ. ಇದರಲ್ಲಿ ಟೋಟಲ್ 50 ಲಕ್ಷದ ಸ್ಕೀಮ್ ಇರುತ್ತೆ. ಇದರಲ್ಲಿ 25 ಲಕ್ಷ ಸಬ್ಸಿಡಿ ಇರುತ್ತೆ, ಇನ್ 25 ಲಕ್ಷ ಅವರು ಓನ್ ಅಕೌಂಟ್ ಓನ್ ಕಾಂಟ್ರಿಬ್ಯೂಷನ್ ಮಾಡಬಹುದು ಅಥವಾ ಬ್ಯಾಂಕ್ ಇಂದ ಲೋನ್ ತಗೋಬಹುದು. ಎರಡು ಆಪ್ಷನ್ಸ್ ಇರುತ್ತೆ. ಇವರು ಇಂಥ ಉತ್ಕೃಷ್ಟ ತಳಿಯ ಕೋಳಿ ಮರಿಗಳನ್ನ ಉತ್ಪಾದನೆ ಮಾಡಿ ಇವರು ತನ್ನ ಆಸಕ್ತ ರೈತರಿಗೆ ಈ ಉತ್ಕೃಷ್ಟ ತಳಿಯ ಕೋಳಿಗಳನ್ನ ಅವ್ರು ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಅವ್ರ ಮನೆಯಲ್ಲಿ ಜಾಸ್ತಿ ಮೊಟ್ಟೆ ಕೊಡುವಂತ ಅಥವಾ ಜಾಸ್ತಿ ಮಾಂಸದ ಇಳುವರಿ ಬರುವಂತ ತಳಿಗಳು ಅವ್ರ ಮನೆಯಲ್ಲಿ ಸಹ ಬೆಳೆಯುತ್ತೆ. ಹೀಗಾಗಿ ರೈತರಲ್ಲಿ ನಮ್ಮಲ್ಲಿ ಆಹಾರದಲ್ಲಿ ಭದ್ರತೆ, ಅಂದ್ರೆ ನಾವ್ ಏನ್ ಹೇಳ್ತೀವಿ ಅಂದ್ರೆ ನಾವು ನಮ್ಮ ದೇಶದಲ್ಲಿ ನಾವು ಪ್ರೋಟೀನ್ ಡೆಫಿಷಿಯನ್ಸಿ ಅಂತ ಮಾತಾಡ್ತೀವಿ. ಅಂದ್ರೆ ಪ್ರೋಟೀನ್ ಅಂದ್ರೆ ಈ ಮಕ್ಕಳಲ್ಲಿ ನಾವು ಅಪೌಷ್ಟಿಕತೆ ತಡೀಬೇಕು, ಮತ್ತೆ ಜನರಲ್ಲಿ ಆರೋಗ್ಯ ರೋಗ ನಿರೋಧಕ ಶಕ್ತಿ ಜಾಸ್ತಿ ಡೆವಲಪ್ ಆಗಬೇಕು ಅಂದ್ರೆ ಪ್ರೋಟೀನ್ ರಿಚ್ ಆಹಾರವನ್ನು ಕೊಡಬೇಕಾಗುತ್ತೆ. ಹಾಗಾಗಿ ನಾವ್ ಏನ್ ಮಾಡ್ತೀವಿ, ಈ ಸ್ಕೀಮ್ ಇದ್ದ ಈ ಎನ್ ಎಲ್ ಎಂ ಸ್ಕೀಮ್ ಇದ್ದ ಮೊದಲ ಉದ್ದೇಶ ಉದ್ಯೋಗ ಸೃಷ್ಟಿ. ಅದ್ರ ನಂತರ ನೆಕ್ಸ್ಟ್ ಅದ್ರ ಬರ ನೆಕ್ಸ್ಟ್ ಔಟ್ಕಮ್ ಔಟ್ಪುಟ್ ಏನಾಗುತ್ತೆ ಅಂದ್ರೆ ದೇಶದ ಜನರಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ಬೇಕು. ಯಾಕಂದ್ರೆ ಎರಡು ಆಗ್ಬೇಕಾಗುತ್ತೆ, ರೈತರ ಅಭಿವೃದ್ಧಿ. ರೈತರ ಅಭಿವೃದ್ಧಿ ಹಾಗೆ ಆಗುತ್ತೆ. ರೈತರ ಅಭಿವೃದ್ಧಿ ಇದ್ದ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ನಾವು ಸಾಕ್ತಿರೋದು, ನಾವು ಕೋಳಿ ಆಗ್ಲಿ ನಾವು ಕುರಿಗಳನ್ನ ಸಾಕ್ತಿರೋದು ಯಾಕಂದ್ರೆ ಆಹಾರ ದೃಷ್ಟಿ ಇದ್ದ ಆಹಾರ ಭದ್ರತೆಗೋಸ್ಕರ ನಾವು ಸಾಕ್ತಾ ಇದೀವಿ. ಬಟ್ ಈ ಆಹಾರ ಭದ್ರತೆಯಲ್ಲಿ ಸ್ವಲ್ಪ ಉದ್ಯೋಗ ಸೃಷ್ಟಿ ಮಾಡಿದ್ರೆ ನಮ್ಮ ದೇಶದಲ್ಲಿ ನಾವು ನಿರುದ್ಯೋಗ ಸಮಸ್ಯೆನ ಸ್ವಲ್ಪ ಪ್ರಮಾಣದಲ್ಲಾದ್ರೂ ಈ ಹೈನುಗಾರಿಕೆ ಸೆಕ್ಟರ್ ಇದ್ದ ಕಡಿಮೆ ಮಾಡಬಹುದು ಅನ್ನೋಕೆ ಈ ಎನ್ ಎಲ್ ಎಂ ಸ್ಕೀಮ್ ಇದು ಸ್ಟಾರ್ಟ್ ಆಯ್ತು. ನೆಕ್ಸ್ಟ್ ಇದರಲ್ಲಿ ಹಂದಿ ಸಾಕಾಣಿಕೆ ಸಹ ಇದರಲ್ಲಿ ಈ ಸ್ಕೀಮ್ ಅಲ್ಲಿ ನಿಮಗೆ ಸೌಲಭ್ಯ ಸಿಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಅಂದ್ರೆ ನಮ್ಮ ಸೌತ್ ಕರ್ನಾಟಕ ಭಾಗದಲ್ಲಿ ಈ ಹಂದಿ ಸಾಕಾಣಿಕೆ ಬಗ್ಗೆ ಸಾಕಷ್ಟು ಪ್ರಚಲಿತವಾಗಿ ಸಾಕಷ್ಟು ಈ ಸ್ಕೀಮ್ ಜಾಸ್ತಿ ಪಾಪ್ಯುಲರ್ ಆಗಿದೆ. ಮತ್ತೆ ಅಲ್ಲಿ ಈ ಎನ್ ಎಲ್ ಎಂ ಯೋಜನೆಯಲ್ಲಿ ಹಂದಿ ಸಾಕಾಣಿಕೆಗೆ ಸಾಕಷ್ಟು ರೈತರು ಸಹಾಯಧನವನ್ನು ಪಡೆದಿರುತ್ತಾರೆ. ಅಶೋಕ್ ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತ ಸರ್? ಸರ್ ಇಲ್ಲ ಸರ್, ನಮಗೆ ನಾವು 500+25 ಮೇಕೆ ಸಾಕಣೆ ಮಾಡಬೇಕು ಅಂತ ಹೇಳಿ ನಾವು ಪ್ರೊಜೆಕ್ಟ್ ತಯಾರು ಮಾಡಬೇಕಾಗಿದೆ ಸರ್. ಓಕೆ, ಅದಕ್ಕಾಗಿ ಪ್ರೊಜೆಕ್ಟ್ ತಮ್ಮ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕಲ್ಲ ಸರ್, ಇಲ್ಲಿ ಬೆಳಗಾವಿಯಲ್ಲಿ. ಎಸ್ ಸರ್, ಹೌದು ಸರ್. ನೀವು ಪ್ರಾಜೆಕ್ಟ್ ಮಾಡಬೇಕಪ್ಪ ಅಂದ್ರೆ ನಮ್ಮ ಹತ್ತಿರದ ಪಶುಪಾಲನಾ ಮತ್ತು ಪಶುವೈದ್ಯ ಸೇವೆ ಇಲಾಖೆ ಪಶುವೈದ್ಯಾಧಿಕಾರಿ ಸಂಪರ್ಕ ಮಾಡಿದ್ರೆ ಅವರು ನಿಮಗೆ ತಾಂತ್ರಿಕ ನೆರವನ್ನು ನೀಡ್ತಾರೆ ಸರ್. ಇದರಲ್ಲಿ ಈಗ ನೀವು ಒಂದು ಪ್ರಮುಖವಾಗಿ ಅವ್ರಿಗೆ ಹೇಳಿದ್ರಿ, ಈಗ ಅರ್ಜಿ ಹಾಕೊಳ್ಳೋದಕ್ಕೆ ಎನ್ಎಲ್ಎಂ ಸ್ಕೀಮ್ ನಲ್ಲಿ ಪೋರ್ಟಲ್ ಅನ್ನ ಸ್ಥಗಿತಗೊಳಿಸಿದ್ದಾರೆ ಅಂತ ಹೇಳಿದ್ರೆ ಇದು ಸ್ಥಗಿತ ಅನ್ನುವಂಥದ್ದು ತಾತ್ಕಾಲಿಕ ಸ್ಥಗಿತ. ಏನಾಗಿದೆ ಅಂದ್ರೆ ಸರ್, ನಮ್ಮ ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಎನ್ಎಲ್ಎಂ ಸ್ಕೀಮ್ ಅಲ್ಲಿ ನಾವು ನಂಬರ್ ಒನ್ ಸ್ಥಾನದಲ್ಲಿದ್ದೀವಿ ಸರ್. ಫಂಡ್ ಅಲ್ಲಿ ಸರ್ಕಾರದ ಬರೆದಿದ್ದ ಸಬ್ಸಿಡಿ ದುಡ್ಡನ್ನ ನಾವು ಉದ್ಯಮಿಗಳಿಗೆ ಕೊಡಿಸೋದ್ರಲ್ಲಿ ಕರ್ನಾಟಕದಲ್ಲಿ ನಾವು ನಂಬರ್ ಒನ್ ಸ್ಥಾನದಲ್ಲಿ ಈಗ ಸದ್ಯದಲ್ಲಿ ಇದ್ದೀವಿ ಸರ್. ಆದರೆ ನಾವು ಎಷ್ಟು ಅಪ್ಲಿಕೇಶನ್ ನಾವು ಸರ್ಕಾರಕ್ಕೆ ಅಂದ್ರೆ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ವಲ್ಲ ಸರ್, ಅದರಲ್ಲಿ ಸ್ವಲ್ಪ ನಾವು ಇನ್ನು ಬ್ಯಾಕ್ಲಾಗ್ ಅಲ್ಲಿದ್ದೀವಿ. ಅಂದ್ರೆ ಈ ಸಬ್ಸಿಡಿ ರಿಲೀಸ್ ಎರಡು ಹಂತದಲ್ಲಿ ಆಗುತ್ತೆ. ಮೊದಲನೇ ಹಂತದಲ್ಲಿ 50% ಸಬ್ಸಿಡಿ ರಿಲೀಸ್ ಆಗಿರುತ್ತೆ. ನೆಕ್ಸ್ಟ್ ಅವರೆಲ್ಲ ಕಂಪ್ಲೀಷನ್ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಅವರಿಗೆ ಎರಡನೇ ಹಂತದ ಉಳಿದ ಸಬ್ಸಿಡಿ ಅವರ ಅಕೌಂಟ್ಗೆ ರಿಲೀಸ್ ಆಗುತ್ತೆ. ಇದು ಸಿಡ್ಬಿ ಮುಖಾಂತರ ಅಂದ್ರೆ ಒಂದು ಇಂಡಸ್ಟ್ರಿಯಲ್ ಬ್ಯಾಂಕ್ ಸೆಟಪ್ ಇದೆ. ಇದು ಒಂದು ಒಳ್ಳೆ ಪಾರದರ್ಶಕ ಅಲ್ಲ ಸರ್. ಸಾಹೇಬ್ರೆ ಅಶೋಕರೇ, ನೀವು ನಮ್ಮ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಹತ್ತಿರದ ಅಧಿಕಾರಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಎಲ್ಲಾ ತರದ ಮಾರ್ಗದರ್ಶನ ನೀಡ್ತಾರೆ. ಮಾಹಿತಿ ಸಿಗುತ್ತೆ ಅಶೋಕ್ ಅವರೇ. ಮುಂದಿನ ಕರೆ ಮುಂದಿನ ಕರೆ ಯಾರ್ದು ಅಂತ ನೋಡೋಣ ಜಗದೀಶ್ ಅವರೇ. ಧನ್ಯವಾದ. ಹಲೋ ಹಲೋ ಹಲೋ ಹಲೋ ನಮಸ್ಕಾರ. ಹಲೋ ಚಿತ್ರಲಿಂಗಪ್ಪ ಸರ್, ಚಿಕ್ಕೊಂಡಿ ಹೊಸ್ಕೊಳ್ರಿ. ಚಿತ್ರಲಿಂಗಪ್ಪರೇ, ನಿಮ್ ಪ್ರಶ್ನೆ ಕೇಳಿ. ಸರ್ ನಮಸ್ತೆ. ಸರ್ ನಮಸ್ತೆ. ಕುಮಾರ್ ಸರ್, ನಮಸ್ತೆ. ಸರ್ ನಮಗೆ ನಮ್ಮ ಕುರಿ ದಾನಗಳು ಬಹಳ ಇದೆ ಸರ್. ನಮಗೆ ಒಂದು ಶೆಡ್ಡಿಂದು ಮಾಹಿತಿ ಕೊಡ್ಬೇಕು ನೀವು. ಶೆಡ್ ಮಾಡ್ಕೊಳ್ಳೋದು ವ್ಯವಸ್ಥೆ ಕೊಡ್ಬೇಕು. ಸರ್ಕಾರದಿಂದ ಸೌಲಭ್ಯ ಐತಲ್ಲ ಅದೊಂದು ಕೊಡ್ಬೇಕು. ನಮ್ ವ್ಯಾಕ್ಸಿನ್ ಕುರಿಗೆ ಸರ್ ಇದು ಕರೆಕ್ಟ್ ಟೈಮ್ಗೆ ಬರಲ್ಲ. ಬಿಟಿ ಬರಲ್ಲ, ಪಿಪಿಆರ್ ಇಂಜೆಕ್ಷನ್ ಬರಲ್ಲ, ಮತ್ತೆ ಇದು ನೀಲಿ ನಾಲಿಗೆ ರೋಗದ್ದು ವ್ಯಾಕ್ಸಿನ್ ವರ್ಷ ವರ್ಷ ಕೊಡ್ತಿಲ್ಲ. 3 ವರ್ಷದ ಕೆಳ ಕೊಟ್ಟರು ತಿರ್ಗಾ ಮತ್ತೆ ಇನ್ನು ವರ್ಷ ಈ ವರ್ಷ ಇಲ್ಲ. ಖಂಡಿತ ಖಂಡಿತ. ರೈತರಿಗೆ ಏನಾಯ್ತ ಮನೆ ಬಾಗ್ಲಿ ತಲುಪೋ ವ್ಯವಸ್ಥೆ ಮಾಡ್ಬೇಕು ಸರ್. ನಾವು ಡಾಕ್ಟರ್ ಕೇಳ್ಕೊಂತಿರ್ತೀವಿ, ಆದ್ರೆ ನಮ್ಗೆ ಏನ್ ಜಲ್ದಲ್ಲಿ ಟೈಮ್ ಸರಿಯಾಗಿ ಸಿಕ್ತಿರಲ್ಲ. ಚಿತ್ತಗೊಂಡನಹಳ್ಳಿ ಹೊಸಗೊಲ್ಲರೆಡ್ಡಿಯಿಂದ ಸರ್ ಮಾತಾಡ್ತಿರೋ ಚಿತ್ರದುರ್ಗದಿಂದ. ಈಗ ಉಪ ನಿರ್ದೇಶಕರಾದಂತ ಡಾಕ್ಟರ್ ಎನ್ ಕುಮಾರ್ ಅವರು ನಿಮ್ಗೆ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ನಮಸ್ಕಾರ. ನಮಸ್ಕಾರ ಚಿತ್ರರಂಗಪ್ಪನವರೇ. ನೋಡಿ ಸರ್, ಈಗ ನಮ್ಮಲ್ಲಿ ಏನಾಗಿದೆ ಅಂದ್ರೆ, ನಿಮ್ಗೆ ಮೊದಲನೇದು ಒಂದು ಎರಡು ಕ್ವಶನ್ ಇತ್ತು, ಕೊಟ್ಟಿಗೆ ನಿರ್ಮಾಣಕ್ಕೆ ನಮ್ಗೆ ಅನುಕೂಲ ಮಾಡಿಕೊಡಿ ಅಂತ. ನೀವು ನಿಮ್ಮ ದನದ ಕೊಟ್ಟಿಗೆ ನಿರ್ಮಾಣ ಮಾಡ್ಲಿಕ್ಕೆ ಆಗಲಿ ಅಥವಾ ಕುರಿ ರೊಪ್ಪ ನಿರ್ಮಾಣ ಮಾಡ್ಲಿಕ್ಕೆ ಎರಡಕ್ಕೂ ಸಹ ನಿಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ನರೇಗಾ ಒಂದು ಕಾರ್ಯಕ್ರಮದಡಿಯಲ್ಲಿ ನೀವು ಮಾಡ್ಕೋಬಹುದು. ಅದ್ರಲ್ಲಿ ನಿಮಗೆ 47,000 ಅಮೌಂಟ್ ಸಿಗ್ತದೆ. ಉಳಿದಿದ್ದು ಲೇಬರ್ ಇದಕ್ಕೆ ನಿಮ್ಮ ಕೆಲಸಕ್ಕೆ ಖರ್ಚಿಗೆ ಬರ್ತದೆ, ಅದನ್ನು ನೀವು ಬಳಸ್ಕೋಬೇಕಾಗ್ತದೆ. ಒಂದು ಇನ್ನು ನೀವು ಎರಡನೇದಾಗಿ ನೀವು ಎರಡನೇ ವಿಷಯ ಹೇಳಿದ್ರಿ ಲಸಿಕೆಗಳ ಬಗ್ಗೆ. ನೋಡಿ ಈಗ ಒಂದ್ ನಿಮಿಷ, ಈಗ 2 ವರ್ಷಗಳಿಂದ ನಮ್ಮಲ್ಲಿ ನೋಡ್ತಾ ಇದೀವಿ ನಾವು, 2 ವರ್ಷದಿಂದ ನಿಮಗೆ ಯಾವ ಕಾರಣಕ್ಕೂ ಯಾವತ್ತೂ ಸಹ ಇಟಿ ಲಸಿಕೆ ಲಭ್ಯತೆ ಇಲ್ಲ ಅಂತ ಹೇಳೋ ದಿನ ಇಲ್ಲ. ಯಥೇಚ್ಛವಾಗಿ ನಮಗೆ ಲಸಿಕೆ ಸಿಗ್ತಾ ಇದೆ. ನಿಮ್ಮ ನಿಮ್ಮ ಆಸ್ಪತ್ರೆಗೆ ಇಲ್ಲ, ನೀವು ಬಂದ ತಾಲೂಕು ಆಸ್ಪತ್ರೆ ಕಾಣಿದ್ರು, ಅವ್ರಿಗೆ ಹೇಳಿ ತರಿಸಿಕೊಡಿ ಅಂತ. ಖಂಡಿತ ಯಾವಾಗಲೂ ಲಸಿಕೆ ಇರುತ್ತೆ ನಮ್ಮ ಹತ್ರ, ಎಸ್ಪೆಷಲಿ ಗಂಟಲು ಬೇನೆ ಸರಿ ಕರುಳು ಬೇನೆ ಲಸಿಕೆ ಇಟಿ ಲಸಿಕೆ ನಮ್ಮಲ್ಲಿ ಇದೆ. ಹಾಗೆ ನಮ್ಮಲ್ಲಿ ಈ ಪಿಪಿಆರ್ ಲಸಿಕೆಯನ್ನು ಏನ್ ಮಾಡ್ತಾ ಇದೀವಿ ನಾವಂದ್ರೆ, ನಿಮ್ಮ ನಿಮ್ಮ ಹಿಂಡಲ್ಲಿ ರೋಗ ಕಾಣಿಸ್ಕೊಂಡ್ರೆ ವ್ಯಾಕ್ಸಿನ್ ಮಾಡ್ತೀವಿ, ಕಾಣಿಸ್ಕೊಂಡೇ ಇಲ್ಲೇ ಇದ್ರೆ ನಾವು ಪ್ರತಿ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಸಾಮೂಹಿಕವಾಗಿ ಎಲ್ಲಾ ಕುರಿಗಾರರಿಗೂ ಎಲ್ಲಾ ಕುರಿ ಮೇಕೆ ಹೊಂದಿರತಕ್ಕಂಥ ಎಲ್ಲಾ ರೈತರಿಗೂ ಸಹ ನಿಮ್ಮ ಮನೆ ಬಾಗಿಲಿಗೆ ಬಂದು ಲಸಿಕೆಯನ್ನು ಹಾಕ್ತೀವಿ. ಅದೊಂದು ಕಾರ್ಯಕ್ರಮ, ಫಿಕ್ಸ್ಡ್ ಟೈಮಲ್ಲಿ ಮಾಡೋದು. ಹಂಗಾಗಿ ಮಧ್ಯೆ ನಿಮಗೆ ಲಸಿಕೆ ಸಿಗಲ್ಲ. ನಿಮ್ಮಲ್ಲಿ ಔಟ್ ಬ್ರೇಕ್ ಆಗಿದ್ರೆ ನಿಮ್ ಕಾಯಿಲೆ ಕಂಡಿದ್ರೆ ಮಾತ್ರ ನಿಮಗೆ ಬಂದ್ ಮಾಡ್ತೀವಿ ಮಧ್ಯಲ್ಲ. ನಾವು ನೀವು ಸ್ಥಳೀಯ ಪಶುವೈದ್ಯ ಖಂಡಿತ ಖಂಡಿತ. ಇಲ್ಲಿ ಏನಾಗಿದೆ ಅಂದ್ರೆ ನೀಲಿ ನಾಲಿಗೆ ರೋಗ ಯಾವಾಗ ಬರುತ್ತೆ ಅಂದ್ರೆ, ಈಗ ನೋಡಿ ಈಗ ಜೋರು ಮಳೆ ಬರ್ತಾ ಇದೆ ನಿನ್ನೆ ಮೊನ್ನೆ. ಖಂಡಿತ ಖಂಡಿತ ಅದೇ ಹೇಳ್ತಾ ಇದ್ದೀನಿ, ಹಿಂಗಾರು ಮಳೆ ನಿಮ್ಮಲ್ಲಿ ಜೋರ ಬರುತ್ತೆ. ಜೋರ ಬಂದ ಕೆರೆಕಟ್ಟೆಗಳಲ್ಲಿ ನೀರು ನಿಂತ್ಕೊಳ್ಳುತ್ತೆ. ಅಂತ ಟೈಮಲ್ಲಿ ಕುಲಿಕಾಡ್ ಅಂತಕ್ಕಂಥ ನೊಣಗಳು ಕಚ್ಚೋದ್ರ ಮೂಲಕ ಈ ನೀಲಿ ನಾಲಿಗೆ ವೈರಾಣು ಸ್ಪ್ರೆಡ್ ಮಾಡುತ್ತೆ. ಅದರಿಂದ ನೀವು ಏನ್ ಮಾಡ್ಬೇಕಂದ್ರೆ, ನಾವು ಸಾಮಾನ್ಯವಾಗಿ ನಿಮಗೆ ಅಕ್ಟೋಬರ್ ಸಾರಿ ಡಿಸೆಂಬರ್ ತಿಂಗಳಲ್ಲಿ ನಾವು ಲಸಿಕೆಯನ್ನ ಸಪ್ಲೈ ಮಾಡ್ತೀವಿ. ಬಿಟಿ ಬ್ಯಾಗಿನ ಲಸಿಕೆಯನ್ನ ನಾವು ಯಾವುದೇ ನಮ್ಮ ಎಲ್ಲಾ ಕುರಿಗಳಿಗೆ ಮಾಡ್ಲಿಕ್ಕೆ ನಾವು ಲಸಿಕೆ ಸಪ್ಲೈ ಮಾಡ್ತೀವಿ. ಯಾವ್ದಾದ್ರು ಔಟ್ ಬ್ರೇಕ್ ಇದ್ರೆ ಇಮ್ಮಿಡಿಯೇಟ್ ನಾವು ಸಪ್ಲೈ ಮಾಡ್ತಾ ಇದೀವಿ. ನೀವು ಖಂಡಿತ ನಿಮ್ಮ ಸ್ಥಳೀಯ ಪಶುವೈದ್ಯರನ್ನ ಕಾಣಿ. ಅಷ್ಟೈಮ್ ನಮಗೆ ರಿಕ್ವೈರ್ಮೆಂಟ್ ಕೇಳಿಲ್ಲ ಅವರು, ಕಳೆದ ಖಂಡಿತ ಕೊಡಿಸ್ತೇವೆ. ನಮ್ಮಲ್ಲಿ ಸಾಕಷ್ಟು ಲಸಿಕೆ ಇದೆ, ನಮಗೆ ಹಣದ ಸೌಲಭ್ಯನೂ ಇದೆ ಸರ್. ನಾವು ಇದ್ ಮಾಡ್ಲಿಕ್ಕೆ ನಿಮಗೆ ಲಸಿಕೆ ಯಾವ ಕಾರಣಕ್ಕೂ ನಮ್ಮ ಇಲಾಖೆಯ ಒಂದು ಪ್ರಮುಖ ಕಾರ್ಯಕ್ರಮ ಅದು ಲಸಿಕೆಯನ್ನ ಇದ್ಮಾಡ್ತಕ್ಕಂಥದ್ದು ಬಳಸ್ತಕ್ಕಂಥದ್ದು ಅದು ಹೈನುಗಾರಿಕೆ ಮುಂದುವರೆದ್ರೆ ದೇಶ ಮುಂದುವರೆದ್ರೆ ಖಂಡಿತ ಖಂಡಿತ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು ಸರ್ ಈ ಸಹಾಯವಾಣಿ ಅಂತ ಕೊಡಿ ಸರ್ ನಂಬರ್ ಅದಲ್ಲ ಸಹಾಯವಾಣಿ ಐತೆ ಸರ್ ನಿಮ್ಮ ಹತ್ರ? ನಮ್ಮ ಹತ್ರ ಇದೆ ಸಹಾಯವಾಣಿ ಹೇಳಿ ಸರ್ ನಂಬರ್ ನಮಗೆಲ್ಲ ಮಾಹಿತಿ ಸಿಗ್ತದೆ ಹೇಳಿ ಸರ್ ಸಹಾಯವಾಣಿ ಸಂಖ್ಯೆ. ಚಿತ್ರಲಿಂಗಪ್ಪ ನಮಸ್ತೆ. ನೀವು ಕೇಳಿದ ಮೂರು ಪ್ರಶ್ನೆಗಳು ಬಹಳ ಉಪಯುಕ್ತವಾಗಿದ್ವು. ಈಗ ಈ ವರ್ಷ ನಾವು ನಿಮಗೆ ನೀಲಿ ನಾಲಿಗೆ ರೋಗದ ಲಸಿಕೆಗೆ ನಾವು ಈಗ ಆಸ್ ಆನ್ ಟುಡೇ ಅಂದ್ರೆ ಇವತ್ತು ಚಿತ್ರದುರ್ಗ ಜಿಲ್ಲೆಯಿಂದ ನಾವು ಇವತ್ತು 7 ಲಕ್ಷ ಕುರಿಗಳಿಗೆ ಹಾಕಷ್ಟು ಲಸಿಕೆಗೆ ನಾವೀಗ ಇಂಡೆಂಟ್ ಮಾಡಿದ್ದೇವೆ. ಇದು ಶೀಘ್ರದಲ್ಲೇ ನಿಮಗೆ ಅವೈಲೇಬಲ್ ಆಗುತ್ತೆ, ನಮಗೆ ಸಿಗುತ್ತೆ. ಮತ್ತೆ ಯಾರ್ಯಾರಿಗೆ ಈ ಲಸಿಕೆ ಅವೈಲೇಬಲ್ ಅವಶ್ಯಕತೆ ಇದೆಲ್ಲ ಅವರಿಗೆ ನಾವು ಹತ್ತಿರದ ಪಶು ಆಸ್ಪತ್ರೆಗಳಲ್ಲಿ ಆ ಲಸಿಕೆಯನ್ನು ಲಭ್ಯ ಮಾಡ್ಕೊಂಡು ಮಾಡ್ತೀವಿ. ಮತ್ತೆ ನಿಮಗೆ PPR ಲಸಿಕೆ ಬೇಕಿದ್ರೆ ಈಗಾಗಲೇ ನಮ್ಮ ಜಿಲ್ಲೆಯ ಎಲ್ಲಾ ಸಂಸ್ಥೆಗಳಲ್ಲಿ PPR ಲಸಿಕೆ ನಾವು ದಾಸ್ತಾನು ಮಾಡಿಟ್ಟಿದೀವಿ. ಬಟ್ ಇದು ಕೇಂದ್ರ ಸರ್ಕಾರದ ಓಕೆ ರೀ, ಮತ್ತೆ ಕೇಂದ್ರ ಸರ್ಕಾರದ ಪ್ರೋಗ್ರಾಮ್ ಆಗಿರುತ್ತೆ, ನಮ್ಗೆ ಇದೊಂದು ಟೈಮ್ ಬೌಂಡ್ ಪ್ರೋಗ್ರಾಮ್ ಇರುತ್ತೆ. ಹಾಗಾಗಿ ನಾವು ಇದನ್ನ ನಾವು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ PPR ಲಸಿಕೆಯನ್ನ ಜಿಲ್ಲೆಯಾದ್ಯಂತ ಎಲ್ಲಾ ಕುರಿ ಮತ್ತು ಮೇಕೆಗಳಿಗೆ ನಾವು ಮಾಡಿಸಕ್ಕೆ ಆಲ್ರೆಡಿ ನಮ್ಮ ಉಪನಿರ್ದೇಶಕರು ನಿರ್ದೇಶನವನ್ನು ನೀಡಿರ್ತಾರೆ. ಡಾಕ್ಟರ್ ಸಹಾಯವಾಣಿಯ ನಂಬರ್ ಸಂಖ್ಯೆ 1962 1962 1962. ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆನ ಕೇಳ್ಕೋಬಹುದು. 1962 ನೋಡಿ, ಈ ಸಂಖ್ಯೆ ಕರೆ ಮಾಡಿದ್ರೆ ನಿಮಗೆ ಪ್ರಾಬ್ಲಮ್ ಇದ್ರೆ ನಿಮ್ಮನೆ ಹತ್ರ ಬಂದು ಚಿಕಿತ್ಸೆ ನೀಡ್ತಾರೆ. ಚಿತ್ರಲಿಂಗಪ್ಪ ಧನ್ಯವಾದಗಳು. ಬಹಳ ದಿನಗಳಿಂದ ಪಶುಸಂಗೋಪನೆ ಇಲಾಖೆ ಅಧಿಕಾರಿಗಳನ್ನ ಕರೆಸ್ರಿ ಅಂತ ನಿಮ್ ಬೇಡಿಕೆ ಇಟ್ಟಿದ್ರೆ ಅದು ಇವತ್ತು ಈಡೇರಿದೆ ಅಂತ ತಿಳ್ಕೊಣ ಅಂತ ಈಗ ಮುಂದಿನ ಕರೆಗೆ ಹೋಗ್ತೀವಿ. ಮುಂದಿನ ಕರೆ ಯಾರ್ದಿದೆ ನೋಡೋಣ. ಹಲೋ ಹಲೋ ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು ಮತ್ತು ನಿಮ್ಮ ತಾಲೂಕು ಹೇಳ್ಬಿಡಿ ಊರು. ಸರ್, ನನ್ನ ಹೆಸರು ಗೋಪಾಲಪ್ಪ ಅಂತೇಳಿ, ಚಿತ್ರದುರ್ಗ ತಾಲೂಕು ಬಂಗಾಳಕ್ನಳ್ಳಿ ಸರ್. ಪ್ರಶ್ನೆ ಕೇಳಿ, ಡಾಕ್ಟರ್ಗಳು ಇದಾರೆ ಸರ್. ಏನಿಲ್ಲ, ನಮ್ದು ಒಂದು ಹಸು ಇದೆ ಸರ್. ಈಗ ತುರ್ನೂರಲ್ಲಿ ಪಶು ಆಸ್ಪತ್ರೆಯಲ್ಲಿ 3 ಸಾರಿ ಇಂಜೆಕ್ಷನ್ ಮಾಡಿಸಿದೆ ಸರ್. ಆದ್ಮೇಲೆ ಕೂಂದೇನಲ್ಲಿ 3 ಸಾರಿ ಇಂಜೆಕ್ಷನ್ ಮಾಡಿಸಿ ಸರ್, ಡಬ್ಬ ಕಟ್ಟಿಲ್ಲ ಸರ್. ಹಸು ಅಂದ್ರೆ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳ್ತಾ ಇದೀರಿ, ಡಾಕ್ಟರ್ ಉತ್ತರ ಕೊಡ್ತಾರೆ. ಖಂಡಿತ. ಹಲೋ, ಏನಾಗಿದೆ ಅಂದ್ರೆ ನಿಮ್ದು ಏನಾಗ್ತದೆ ಅಂದ್ರೆ, ಒಂದು ಈಗ ಒಂದು ಯಾವ್ದೇ ಒಂದು ಹಸು ಗರ್ಭ ಕಟ್ಲಿಲ್ಲ ಅಂದ್ರೆ ಅದಕ್ಕೆ ಹಲವಾರು ಕಾರಣ ಇರುತ್ತೆ. ಅದು ಎರಡು ಕಾರಣದಿಂದ ಇರುತ್ತೆ. ಒಂದು ನಿಮ್ಮ ಹಸುವಿನ ಮೂಲದಿಂದ ಬಂದಿರಬಹುದು, ಅಥವಾ ನಮ್ಮ ಸೆಮೆನ್ ಕೊಡೋದ್ರ ಮೂಲಕ ಬಂದಿರಬಹುದು. ಆ ಒಂದು ಇದಕ್ಕೆ ಗರ್ಭ ಕಟ್ಟದೇ ಇರೋದಕ್ಕೆ ಪ್ರಮುಖ ಕಾರಣಗಳು. ಸೊ ಹಾಗಾಗಿ ಇಲ್ಲಿ ಏನಾಗ್ತದೆ ಅಂದ್ರೆ, ನೀವು ಟೈಮಿಸ್ರೆ ತಗೊಂಡು ಹೋಗದೇ ಇರಬಹುದು, ಅಥವಾ ಲೇಟ್ ಆಗಿ ತಗೊಂಡು ಹೋಗಿರ್ಬೋದು, ಅಥವಾ ನಿಮ್ಮಲ್ಲಿ ಅಲ್ಲಿ ಬರ್ತಕ್ಕ ನಿಮ್ಮಲ್ಲಿಗೆ ಬರ್ತಾ ಇದ್ರ, ಅಥವಾ ಅಲ್ಲೇ ಹೋಗಿ ಮಾಡಿಸ್ಕೊಳ್ತಾ ಇದ್ರ? ಇಲ್ಲ ಸರ್, ನಮ್ಮಲ್ಲೇ ಬಂದು ಮಾಡೋಗಿದ್ರೆ. ಅದ ನಿಮ್ಮಲ್ಲಿಗೆ ಬಂದು ಮಾಡೋಗಿದ್ದಾರೆ. ಸೊ ಕೆಲ ಸರಿ ಏನಾಗ್ತದೆ, ಅಲ್ಲಿ ತಗೊಂಡು ಬಂದಾಗ ನಿಮ್ಮ ಹಸು ಮೇಯಕ್ಕೆ ಹೋಗಿದ್ದು ಸಿಗದೆ ಇದು ಲೇಟ್ ಆದ್ರೂ ಸಹ ಸರಿ ಗರ್ಭ ಕಟ್ಟಕ್ಕಂತ ಸಂಭವ ಕಡಿಮೆ ಆಗ್ತದೆ. ಒಂದು ಎರಡನೇದಾಗಿ ನಿಮ್ಮ ಹಸುವಿನ ಹೆಲ್ತ್ ಕಂಡೀಷನ್ ಮೇಲೆ ಹೋಗುತ್ತೆ. ಹಸು ತುಂಬಾ ಆರೋಗ್ಯವಾಗಿದ್ದು ಚೆನ್ನಾಗಿದ್ರು, ಸರಿಯಾದ ಹಾರ್ಮೋನ್ಗಳು ಬಾಡಿಯಿಂದ ಉತ್ಪತ್ತಿ ಆಗ್ತಾ ಇದ್ರೆ ಖಂಡಿತ ಗರ್ಭ ಕಟ್ಟುತ್ತೆ. ಕೆಲವು ಸಾರಿ ಏನಾಗುತ್ತೆ, ಹಾರ್ಮೋನ್ ಚೆನ್ನಾಗಿದೆ ಓಕೆ, ಕೆಲವು ಸಾರಿ ಹಸು ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ, ಅದರಲ್ಲಿ ಹಾರ್ಮೋನ್ ಪ್ರೊಡಕ್ಷನ್ ನಲ್ಲಿ ಉತ್ಪತ್ತಿಯಲ್ಲಿ ಇಂಬ್ಯಾಲೆನ್ಸ್ ಇದ್ರೆ, ಪ್ರಮಾಣ ಕಡಿಮೆ ಇದ್ರೆ, ಅದು ಅಂಡಾಣು ಬಿಡುಗಡೆ ಆಗ್ತಕ್ಕಂಥದ್ದು ಲೇಟ್ ಆಗಿ ನಾವು ಸೆಮೆನ್ ಕೊಟ್ಟ 24 ಗಂಟೆಯೊಳಗೆ 24 ಗಂಟೆ ನಂತರ ಅದು ಅಂಡಾಣು ಬಿಡುಗಡೆ ಆಗಿದ್ರೆ ಸಹ ಗರ್ಭ ಕಟ್ಟ ಸಂಭವ ಕಡಿಮೆ ಇರ್ತದೆ. ಹಾಗೆ ನೀವು 3 ಸಾರಿ 4 ಬಾರಿ ಇನ್ಸೆಮಿನೇಷನ್ ಮಾಡಿಸಿದ ಮೇಲೆ ನೀವು ಸ್ಥಳೀಯ ಸರ್ಜನ್ ಡಾಕ್ಟರ್ನ ಕಾಣಬೇಕು, ಪಶುವೈದ್ಯರನ್ನ. ಅವರನ್ನ ಕಂಡು ಅದನ್ನ ಗರ್ಭ ಪರೀಕ್ಷೆ ಪರೀಕ್ಷೆ ಮಾಡಿಸಿ ಅದೇನಾದ್ರು ಪ್ರಾಬ್ಲಮ್ ಇದಕ್ಕೆ ಚಿಕಿತ್ಸೆಯನ್ನ ಕೊಡಿಸ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ಬರೀ ಇನ್ಸೆಮಿನೇಷನ್ ಒಂದೇ ಮಾಡಿಸ್ಬೋದು, 2 ಅಥವಾ 3 ಬಾರಿ ಮಾಡಿಸಿದ ಮೇಲೆ ನಿಲ್ಲಿಲ್ಲ ಅಂದ್ರೆ ನೇರವಾಗಿ ಚಿಕಿತ್ಸೆಗೆ ಹೋಗಬೇಕಾಗುತ್ತೆ. ಚಿಕಿತ್ಸೆ ಮಾಡಿಸಿ ನೀವು ಅದನ್ನ ಮತ್ತೆ ಇನ್ಸೆಮಿನೇಷನ್ ಮಾಡಿಸಬೇಕಾಗುತ್ತೆ, ಆಗ ಗರ್ಭ ಕಟ್ಟತಕ್ಕಂಥ ಸಂಭವ ಜಾಸ್ತಿ ಇರ್ತದೆ. ನೀವು ಹತ್ತಿರದ ಒಂದು ಪಶು ಆಸ್ಪತ್ರೆಗೆ ಭೇಟಿ ಕೊಡಿ ಗೋಪಾಲಪ್ಪರೇ. ಇನ್ನೊಮ್ಮೆ ಭೇಟಿ ಕೊಡಿದ್ವಿ, ಹೇಳ್ದಂಗೆ ಚಿಕಿತ್ಸೆ ಪಡ್ಕೊಂಡ್ರೆ ಅನುಕೂಲ ಆಗುತ್ತೆ ಅಂತಾರೆ ಡಾಕ್ಟರು. ಧನ್ಯವಾದಗಳು, ಮುಂದಿನ ಕಾರ್ಯ ಹೋಗ್ತೇವೆ. ಮರಿ ಕೊಡ್ಲಿಕ್ಕೆ ಅವಕಾಶ ಇಲ್ಲ, ನಮ್ಮಲ್ಲಿ ಮರಿ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ನಾವು ಬೇಕಾದ್ರೆ ನಿಮಗೆ ಕೋಳಿಗಳಿಗೆ ನಾವು ಲಸಿಕೆ ಒಂದು ಲಸಿಕೆಯನ್ನು ಹಾಕ್ತೀವಿ ಅಷ್ಟೇ. RKT ಲಸಿಕೆ ಇಲ್ಲ, ರಾಣಿಕೆ ಡಿಸೀಸ್ ಬಗ್ಗೆ ಲಸಿಕೆ ಒಂದು ಹಾಕ್ತೀವಿ ನಮ್ಮಲ್ಲಿ. ಆತರ ನಮಗೆ ಸೌಲಭ್ಯ ಕೂಡ ಪ್ರಾವಿಷನ್ ಇಲ್ಲ, ಕಮರ್ಷಿಯಲ್ ಫಾರ್ಮ್ಗೆ ಕೊಡಕ್ಕೆ ಪ್ರಾವಿಷನ್ಸ್ ಇಲ್ಲ ನಮ್ಮಲ್ಲಿ. ಆದ್ರೆ ರೈತರಿಗೆ ಸಾಕಾಣಿಕೆ ಮಾಡೋದಕ್ಕೆ, ಆದ್ರೆ ನೀವು ಕಮರ್ಷಿಯಲ್ ಆಗಿ ಒಂದು ವ್ಯಾಪಾರೋದ್ಯಮದ ದೃಷ್ಟಿಯಿಂದ ಸಾಕುವ ಕೋಳಿ ಸಾಕಾಣಿಕೆಗೆ ಮರಿಯನ್ನ ಸಪ್ಲೈ ಮಾಡುವಂತ ಒಂದು ಸೌಲಭ್ಯ ಯೋಜನೆಗಳು ನಮ್ಮ ಇಲಾಖೆಯಲ್ಲಿ ಇಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಈಗ ತಾನೇ ಹೇಳಿದಂಗೆ ಒಂದು NLM ಸ್ಕೀಮ್ ಅಲ್ಲಿ ಇದೆ, ಅದು ಮರಿ ಮಾಡ್ಲಿಕ್ಕೆ ಸರ್ಕಾರ ಸವಲತ್ತು ಇದೆ. ಅದು ಏನಂದ್ರೆ ನಿಮ್ಮ ನಾಟಿ ಕೋಳಿಗಳನ್ನ ಹಾಕಿ ಮರಿ ಮಾಡಿ ಮರಿಗಳನ್ನ ರೈತರಿಗೆ ಮಾರಬೇಕು. ಆ ಒಂದು ಸ್ಕೀಮ್ ಅಲ್ಲಿ ಬೇಕಾದ್ರೆ ಮಾಡ್ಕೋಬಹುದು ಅಷ್ಟೇ. ನಂತರ ಗೋಪಾಲಪ್ಪರೇ, ಈಗ ಈ ರೀತಿಯ ಅನುಕೂಲಗಳಿಗೆ ಸಂಬಂಧಪಟ್ಟಂತೆ ಮತ್ತು ನಿಮ್ಮ ಹಸುವಿನ ಸಂತಾನೋತ್ಪತ್ತಿ ಗರ್ಭಧಾರಣೆ ಆಗ್ತಾ ಇಲ್ಲ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಹತ್ತಿರದ ವೈದ್ಯರನ್ನ ಕಂಡು ಆ ಮುಂದಿನ ಕ್ರಮವನ್ನ ಚಿಕಿತ್ಸೆಗೋಸ್ಕರ ಪ್ರಯತ್ನ ಮಾಡಬೇಕಾಗುತ್ತೆ. ಮಾಡಿ ಗೋಪಾಲಪ್ಪರೇ, ತಮಗೆ ಧನ್ಯವಾದಗಳು. ಮುಂದಿನ ಕರೆ ಸ್ವೀಕರಿಸೋಣ. ಹಲೋ ನಮಸ್ತೆ ಸರ್. ನಮಸ್ತೆ ಸರ್. ತಮ್ಮ ಹೆಸರು ಹೇಳಿ ಸರ್. ಶಿವಣ್ಣ ಅಂತ ಹೇಳಿ ಸಪ್ಪಿ ಓಬ್ನಳ್ಳಿಯಿಂದ ಚಳ್ಳಕೆರೆ ತಾಲೂಕಿಂದ. ಶಿವಣ್ಣ ಅವರೇ, ಪ್ರಶ್ನೆ ಕೇಳಿ ನೇರವಾಗಿ. ಸರ್ ಕುಮಾರ್ ಸರ್ಗು ಮತ್ತೆ ಡಾಕ್ಟರ್ ಗಿರಿರಾಜ್ ಸರ್ ಅವ್ರಿಗೆ. ಗಿರಿರಾಜ್ ಸರ್ ನಮಸ್ತೆ. ನಮಸ್ತೆ ಸರ್. ಏನಿಲ್ಲ ಸರ್, ನಮ್ದು 2014-23 ಸಾಲಿಂದ PM ಮಾಡ್ತಿದ್ದೀರಿ ಸರ್. ಅದ್ರದ್ದೇನು ಅಮೌಂಟ್ ಏನು ಬಂದಿಲ್ಲ ಸರ್ ನಮ್ಮ ಖಾತೆಗೆ. ನೀವು ಎಕ್ಸಾಕ್ಟ್ ಡೇಟ್ ಹೇಳಕ್ ಆಗುತ್ತ ಅಂದ್ರೆ ಯಾವ ತಿಂಗಳಲ್ಲಿ ನೀವು? ಇಲ್ಲ ಸರ್, ಡೇಟ್ ನಾಲ್ಕೈದು ಕುರಿದು ಸರ್ ನಮ್ದು. ಹೌದು ಸರ್. ಈಗ ನಮ್ಮ ಸರ್ಕಾರದ ಈ ಕುರಿಗಳ ಸಾವಿಗೆ ಆಕಸ್ಮಿಕ ಸಾವಿಗೆ ಪರಿಹಾರ ಕೂಡ ಯೋಜನೆ ಇದೆ. ನಾವೀಗ ಮಾರ್ಚ್ ತಿಂಗಳು 2025 ಅರ್ಹ ಫಲಾನುಭವಿಗಳಿಗೆ, ಅಂದ್ರೆ ಯಾರದು ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರುತ್ತೆ ಅಂದ್ರೆ ಕುರಿ ಸತ್ತಾಗ ನೀವು ಹತ್ತಿರದ ಪಶು ಚಿಕಿತ್ಸಾಲಯದ ಡಾಕ್ಟರ್ ನಿಂದಿರಿಸಿ ಮರಣೋತ್ತರ ಪರೀಕ್ಷೆ ಮಾಡೋದಕ್ಕಿಂತ ಮುಂಚೆ ಸತ್ತಾಗ ಒಂದು ಫೋಟೋ, ನೆಕ್ಸ್ಟ್ ಮರಣೋತ್ತರ ಪರೀಕ್ಷೆ ಮಾಡಿದ್ಮೇಲೆ ಒಂದು ಫೋಟೋ, ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಸೀಡ್ ಕರೆಕ್ಟ್ ಆಗಿ ಆಗಿದ್ರೆ ಅಂತ ಫಲಾನುಭವಿಗೆ ನಾವು 2025 ಮಾರ್ಚ್ ತಿಂಗಳವರೆಗೆ, ಅಂದ್ರೆ ಅಪ್ ಟು ಒಂದೊಂದು ತಾಲೂಕಲ್ಲಿ ಮಾರ್ಚ್ ತನಕ ಕೊಟ್ಟಿದೀವಿ, ಬಟ್ ಅಪ್ ಟು ಫೆಬ್ರವರಿ ತನಕ ನಮ್ಮ ಇಲಾಖೆಗೆ 2023-24 ಸಾಲಿನಲ್ಲಿ ಬಂದ ಎಲ್ಲಾ ಪ್ರಸ್ತಾವನೆಗಳಿಗೆ ಪರಿಹಾರವನ್ನು ಕೊಡಲಾಗಿದೆ. ಆದರೆ ಯಾರದು ಆಧಾರ್ ಮತ್ತು ಬ್ಯಾಂಕ್ ಅಕೌಂಟ್ ಕರೆಕ್ಟ್ ಆಗಿ ಸೀಡ್ ಆಗಿರೋದಿಲ್ಲ ಸರ್. ಎಲ್ಲಾ ಕರೆಕ್ಟ್ ಇದೆ ಸರ್, ನಮ್ದೆಲ್ಲ ಕರೆಕ್ಟ್ ಆಗಿದ್ರೆ ನೀವು ನಿಮಗಿದೆ. ಓಕೆ, ನೀವು ನಾಳೆ ನನಗೆ ನಮ್ಮ ಕಚೇರಿಗೆ ನಿಮ್ಮ ದಾಖಲೆಯಿಂದ ಬಂದ್ರೆ ಅದಕ್ಕೆ ನಾ ಸೂಕ್ತವಾದ ಕಾರಣಗಳು, ಅಕಸ್ಮಾತ್ ನಿಮಗೆ ದುಡ್ಡು ಯಾವ ಅಕೌಂಟ್ಗೆ ಹೋಗಿರುತ್ತೆ ಅನ್ನೋದೆಲ್ಲ ಸೂಕ್ತ ಕಾರಣಗಳಿಂದ ನಾನು ನಿಮಗೆ ವಿವರಿಸಿ ಹೇಳ್ತೀನಿ. ಮತ್ತೆ ನಿಮ್ಗೆ ಇನ್ನೊಂದು ಇದೇ ಮುಖಾಂತರ ನಾನು ಎಲ್ಲಾ ಈ ಪ್ರಸ್ತಾವನೆ ಕಳಿಸಿದ ಎಲ್ಲಾ ರೈತರಿಗೆ ಏನ್ ಹೇಳ್ತೀನಿ ಅಂದ್ರೆ, ನಾವು ಈ ಪರಿಹಾರಧನವನ್ನು ನಾವು DBT ಮಾದರಿಯಲ್ಲಿ ನಾವು ವಿತರಣೆ ಮಾಡ್ತೀವಿ. DBT ಅಂದ್ರೆ ಡೈರೆಕ್ಟ್ ಆಗಿ ನಿಮ್ಮ ಆಧಾರ್ ನಂಬರ್ಗೆ ಲಿಂಕ್ ಆಗಿರೋ ಬ್ಯಾಂಕ್ ಅಕೌಂಟ್ಗೆ ಹೋಗುತ್ತೆ. ಈಗ ಉದಾಹರಣೆ, ನಿಮ್ಮ ಹತ್ರ ಮೂರು ಅಕೌಂಟ್ ಇರುತ್ತೆ, ಒಂದು ಕೆನರಾ ಬ್ಯಾಂಕ್ ಅಲ್ಲಿ ಇರುತ್ತೆ, ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇರುತ್ತೆ, ಅದ್ರಲ್ಲಿ ಏನಾಗುತ್ತೆ, ನೀವು ಯಾವ ಅಕೌಂಟ್ ಅಲ್ಲಿ ನೀವು ಲಾಸ್ಟ್ KYC ಅಪ್ಡೇಟ್ ಮಾಡಿರ್ತಿರಲ್ಲ ಆ ಅಕೌಂಟ್ಗೆ ನಮ್ ಕಡೆಯಿಂದ ದುಡ್ಡು ಆಗಿರುತ್ತೆ. ನೀವು ನಾಳೆ ಏನಾದ್ರೂ ನಮ್ಮ ಕಚೇರಿಗೆ ಅಥವಾ ನಮ್ಮ ನಂಬರ್ಗೆ ನನ್ನ ನಂಬರ್ ಬರ್ಕೊಳ್ಳಿ, ಇದಕ್ಕೆ ನೀವು ವಾಟ್ಸ್ಆಪ್ ಅಲ್ಲಿ ನೀವು ಏನಾದ್ರೂ ನಿಮ್ಮ ಅದು ಪ್ರಸ್ತಾವನೆ ಡೇಟ್ ಅಥವಾ ನಿಮ್ಮ ಹತ್ರ ಒಂದು ದಾಖಲಾತಿಗಳನ್ನು ಕಳಿಸಿದ್ರೆ ನಾನು ಚೆಕ್ ಮಾಡಿಸಿ ನಿಮಗೆ ಖಂಡಿತ ನಿಮಗೆ ನಾಳೆ ಸಾಯಂಕಾಲದೊಳಗೆ ನಿಮಗೆ ನಾನು ಉತ್ತರ ಕೊಡ್ತೀನಿ. ಉತ್ತರ ಕೊಡ್ತಾರೆ. ಶಿವಣ್ಣರೇ ನಮಸ್ಕಾರ, ಮುಂದಿನ ಕರೆಗೆ ಹೋಗೋಣ. ಹಲೋ ಹಲೋ ನಮಸ್ತೆ. ಹಲೋ ಸರ್ ನಮಸ್ತೆ. ಪ್ರಶ್ನೆ ಕೇಳಿ, ಹೆಸರು ಹೇಳಿ ಸರ್. ನಮ್ದು ವಿಜಯನಗರ ಡಿಸ್ಟಿಕ್ ಕೂಡ್ಲಿ ತಾಲೂಕು, ಧನಂಜಯ ಅಂತ ಮಾತಾಡೋದು, ಜಿ ಧನಂಜಯ ಅಂತ. ಧನಂಜಯ, ಪ್ರಶ್ನೆ ಕೇಳಿ ಸರ್. ಸರ್ ಇದು ನಾವು ನಮ್ಮ ಬಂದ್ಬಿಟ್ಟು ಹೊಸದಲ್ಲಿ ಆಡು ಸರ್, ಆಡು ಮೇಕೆ ಸಾಕಿದೀವಿ ಒಂದು ನಾಲ್ಕು. ಅದರಲ್ಲಿ ಅದು ಏನೋ ಜ್ವರ ಫರ ಇದು ಬಂದ್ರೆ ಅದಕ್ಕೆಲ್ಲ ಏನ್ ಸರ್? ಅಲ್ಲ ನೀವು ಆತರ ಏನಾದ್ರು ತೊಂದರೆ ಆದ್ರೆ ಸ್ಥಳೀಯ ಪಶು ಆಸ್ಪತ್ರೆಗೆ ಹೋಗ್ಬೇಕು. ಒಂದು ಅವ್ರ ಹತ್ರ ಹೋದ್ರೆ ನೀವು ಕಾಲಕಾಲಕ್ಕೆ ಏನು ಲಸಿಕೆ ಹಾಕ್ಬೇಕು ಮುಂಜಾಗ್ರತೆ ಹೇಳ್ತಾರೆ. ಸಾಮಾನ್ಯವಾಗಿ ಮೇಕೆ ಹೇಳಿದಂಗೆ PPR ಕಾಯಿಲೆ ಒಂದು ಸ್ವಲ್ಪ ತುಂಬಾ ಸಿವಿಯರ್ ಇರ್ತದೆ. ಅದು ಬಿಟ್ರೆ ಮತ್ತೆ ಈಗ ಚಿಗುರು ಬಂದಾಗ ET ಕಾಯಿಲೆ ಬರ್ತದೆ. ಅದಕ್ಕೆ ಮುಂಜಾಗ್ರತೆ ಲಸಿಕೆ ಹಾಕ್ಸಿಡಿ ಫಸ್ಟ್. ಆಮೇಲೆ ಕನಿಷ್ಠ ವರ್ಷಕ್ಕೆ 3 ಬಾರಿ ಆದ್ರೂ ನೀವು ಜಂತುನಾಶಕ ಔಷಧಿನ ಆಸ್ಪತ್ರೆಗೆ ಹೋಗ್ಬಿಟ್ಟು ತಗೊಂಡ್ಬಿಟ್ಟು ಜಂತುನಾಶಕ ಔಷಧಿ ಕುಡಿಸ್ಬೇಕು. ಅದೆರಡು ಪ್ರಮುಖ ಅಂಶಗಳು, ಜಂತು ಇದ್ದೇ ಇರುತ್ತೆ, ಜಂತು ಇರುತ್ತೆ, ಅದಕ್ಕೋಸ್ಕರ ಅದು ಪ್ರಮುಖ. ಅದೆರಡೇ ಅಂಶಗಳು ಬಹಳ ಇಂಪಾರ್ಟೆಂಟ್. ನೀವು ಹತ್ತಿರದ ಪಶು ಖಂಡಿತ ಒಳ್ಳೆ ಕಾರ್ಯಕ್ರಮ ಧನಂಜಯ ಅವರು ಪಶು ಆಸ್ಪತ್ರೆಗೆ ಭೇಟಿ ಕೊಡಿ, ನಿಮ್ಗೆ ಸೂಕ್ತವಾದ ಮಾಹಿತಿ ಸಿಗುತ್ತೆ. ಮುಂದಿನ ಕರೆ ಹೋಗೋಣ ಸರ್. ಈಗ ಮುಂದಿನ ಕರೆ ಬರೋವರೆಗೂ ನಾವು ಈಗ ನಿಮ್ಮ ಇಲಾಖೆಯಿಂದ ನಮ್ಮ ರೈತ ಬಾಂಧವರು ಏನೇನು ಸೌಲಭ್ಯಗಳು ಸಿಗ್ತವೆ ಸರ್? ಬಹಳ ಇಂಪಾರ್ಟೆಂಟ್ ವಿಷಯ ಅದು. ನೋಡಿ, ಪ್ರಮುಖವಾಗಿ ನಮ್ಮಲ್ಲಿ ಏನಂದ್ರೆ ನಮ್ದು ಎರಡು ಆಕ್ಟಿವಿಟೀಸ್ ಇದೆ. ಒಂದು ಅನಿಮಲ್ ಉತ್ಪಾದನೆ ಮಾಡ್ಲಿಕ್ಕೆ ಅಂದ್ರೆ ಕೃತಕರಣ ಕಾರ್ಯಕ್ರಮ, ಒಂದು ಇನ್ನೊಂದು ಇರ್ತಕ್ಕಂಥ ಅನಿಮಲ್ಗೆ ರಕ್ಷಣೆ ಕೊಡ್ಲಿಕ್ಕೆ ರಾಷ್ಟ್ರೀಯ ರೋಗ ನಿಯಂತ್ರಣ ಕಾರ್ಯಕ್ರಮ ಅಂತ, ಇನ್ನೊಂದು ರಾಷ್ಟ್ರೀಯ ಕೃತಕರಣ ಕಾರ್ಯಕ್ರಮ. ಎರಡೂ ಕಾರ್ಯಕ್ರಮಗಳು ಕೇಂದ್ರ ಸರ್ಕಾರದ ಪ್ರಸ್ತುತವಾದ ಕಾರ್ಯಕ್ರಮಗಳು, ಇವು ವರ್ಷವಿಡೀ ನಡೀತಾ ಇದೆ ನಮ್ಮಲ್ಲಿ. ಈ ರಾಷ್ಟ್ರೀಯ ಕೃತಕರಣ ಕಾರ್ಯಕ್ರಮದ ಒಂದು ಇದರಲ್ಲಿ NAIP ಅಂತೇಳಿದೆ, ಇದು ಈಗ 4 ವರ್ಷ ನಡೀತಾ ಇದೆ. ಇಲ್ಲಿ ಪ್ರಮುಖವಾಗಿ ಏನಂದ್ರೆ ರೈತರ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಕೃತಕರ್ಮಣೆಯನ್ನು ಮಾಡಿಬಿಟ್ಟು ಕರುಗಳನ್ನ ಉತ್ಪಾದನೆ ಮಾಡತಕ್ಕಂಥ ಆ ಮೂಲಕ ಹೆಚ್ಚು ಜಾನುವಾರು ಸಾಕು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಇಲಾಖೆಯ ಸೌಲಭ್ಯಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಡಾಕ್ಟರ್, ಅದನ್ನ ಮತ್ತೆ ಮುಂದುವರಿಸೋಣ. ಈ ಮತ್ತೊಂದು ಕರೆ ಇದೆ, ಜಗದೀಶ್ ಸ್ವೀಕರಿಸೋಣ. ಹಲೋ ಸರ್. ಸರ್ ನಮಸ್ತೆ. ನಮಸ್ಕಾರ, ನಿಮ್ಮ ಹೆಸರು ಹೇಳಿ. ಸರ್ ನನ್ನ ಹೆಸರು ದೊಡ್ಡಬಯ್ಯ ಅಂತ. ದೊಡ್ಡಬಯ್ಯ ಹೇಳ್ರಿ. ಓ ಬಯ್ಯರ ಆಂಧ್ರಪ್ರದೇಶದಿಂದ ಕಾಲ್ ಮಾಡ್ತಾ ಇದ್ರ? ನಿಮ್ ಪ್ರಶ್ನೆ ಕೇಳ್ರಿ ಡಾಕ್ಟರ್. ನೀವು ಉತ್ತರ ಎಲ್ಲ ಕೊಡ್ತಾ ಇದ್ರಿ, ಅದನ್ನೇ ಕೇಳಿ ಸಂತೋಷ ಆಗ್ತೈತಿ. ನಾವ್ ಎಷ್ಟ ಕೇಳದೇನಿರಲ್ಲ ಸರ್. ಒಂದೇ ಒಂದು ಕ್ವಶನ್ ಸರ್ ಹೇಳ್ರಿ. ಸೀಮೆ ಸೋದಿಯ ಸರ್ ಮೂರ್ ತಿಂಗಳ ಆದ್ಮೇಲೆ ಸೆವೆನ್ ಕೊಡ್ಸಿರ್ ಒಳ್ಳೇದೆ ನಾಟಿ ಹಸುಗಳಿಗೆ. ಜೆರ್ಸಿ ಕೊಡ್ಸಿದೀವಿ ಸರ್, ಎರಡು ತಿಂಗಳು ಆಯ್ತು. ಇನ್ಮೇಲೆ ಕೊಡಿಸ್ಬೋದೆ ಇಲ್ಲ ಮಾತ್ರೆ ಹಾಕೋ ಸರ್? ಯಾಕೋ ಬರ್ತಾ ಇಲ್ಲ ಅದಕ್ಕೋಸ್ಕರ. ಸರ್ ಕರುವಾಕಿ ಎರಡು ತಿಂಗಳಾಗಿದೆ ಈಗ. ಹೌದು ಸರ್. ಖಂಡಿತ ಈಗ ನೀವು ಕರುವಾಕಿ ಎರಡು ತಿಂಗಳು ಬರಬೇಕು ಇಷ್ಟೊತ್ತಿಗಾಗ್ಲೇ. ಸೊ ಬಂದಿಲ್ಲ ಅಂದ್ರೆ ಇನ್ನೊಂದು ತಿಂಗಳು ವೈಟ್ ಮಾಡಿ ನೋಡಿ. ಬರ್ಲಿಲ್ಲ ಅಂದ್ರೆ ಖಂಡಿತ ನೀವು ಸ್ಥಳೀಯ ಪಶುವೈದ್ಯ ಆಸ್ಪತ್ರೆಗೆ ಹೋಗ್ಬೇಕು. ಅವರು ನಿಮಗೆ ಇ ಟಿ ಬರ್ಲಿಕ್ಕೆ ತರಿಸ್ಲಿಕ್ಕೆ ಅದ್ರ ನ್ಯೂಟ್ರಿಯನ್ ಮಿನರಲ್ ಡಿಫಿಷಿಯನ್ಸಿ ಕಡಿಮೆ ಇದ್ರೆ ಅದಕ್ಕೆ ಮಾತ್ರೆಗಳನ್ನ ಕೊಡ್ತಾರೆ, ಪೌಡರ್ ಕೊಡ್ತಾರೆ, ಹಾಗೆ ಇ ಟಿ ತರಿಸ್ತಾರೆ. ಜೊತೆ ನೀವು ಸ್ವಲ್ಪ ದಾಣಿ ಮಿಶ್ರಣವನ್ನ ಒಂದು ಜಾಸ್ತಿ ಕೊಡ್ತಾ ಹೋಗ್ಬೇಕು, ಸ್ವಲ್ಪ ಇಂಪ್ರೂವ್ ಮಾಡ್ಬೇಕು. ಹಾಲಿಗೆ ಸಹ ಒಂದಿಷ್ಟು ಮಿಶ್ರಣ ಬೇಕಾಗ್ತದೆ ಹಾಲು ಉತ್ಪತ್ತಿಗೆ, ಹಾಗಾಗಿ ಗರ್ಭ ಕಟ್ಟಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್. ಹೇಳಿ. ಅಲ್ಲ ಆಕ್ಚುಲಿ ನೀವು ಯಾವ್ದೋ ಒಂದು ಬೂಸ ಬರೀ ರವೆ ಬೂಸ ಅಥವಾ ಇನ್ನೊಂದು ಯಾವ್ದು ಹೇಳಿ ನೀವು? ಆಕ್ಚುಲಿ ನೋಡಿ ಈ ಅದು ಯಾವ್ದೋ ಒಂದು ಪೋಷಕಾಂಶ ಹೆಚ್ಚಿಗೆ ಇರುತ್ತೆ, ಒಂದು ಪೋಷಕಾಂಶ ಕಮ್ಮಿ ಇರುತ್ತೆ. ಹಾಗಾಗಿ ನೀವು ದಾಣಿ ಮಿಶ್ರಣ ಯಾವ್ದಾದ್ರು ಮೇಲೆ ದ್ವಿದಳ ಧಾನ್ಯ ಪ್ರತಿಯೊಂದು ಮಿಶ್ರಣ ಮಾಡಿರ್ತಕ್ಕಂಥ ಎಲ್ಲಾ ಪೋಷಕಾಂಶ ಇರ್ತಕ್ಕಂಥ ರೆಡಿ ಮಿಶ್ರಣ ತಂದಾಕ್ರೆ ಒಳ್ಳೇದೆ, ಅಥವಾ ನೀವೇ ಬೇಕಾದ್ರೆ ತಯಾರಿಸ್ಕೋಬಹುದು. ಅದರಲ್ಲಿ ಕನಿಷ್ಠ ಒಂದು 30% ಪ್ರೋಟೀನ್ ಇರತಕ್ಕಂಥದ್ದು ದ್ವಿದಳ ಧಾನ್ಯ ಇರತಕ್ಕಂಥದ್ದು, ಇನ್ನೊಂದು 60% ಅಟ್ ಲೀಸ್ಟ್ ಒಂದು 45-50% ಈ ಕಾರ್ಬೋಹೈಡ್ರೇಟ್ ಇರತಕ್ಕಂಥ ಅಂಶಗಳನ್ನ ಆಗ್ತಕ್ಕಂಥದ್ದು, ಹಾಗೆ ಒಂದು 5% 4-5% ನಿಮ್ ಮಿನರಲ್ ಮಿಕ್ಸರ್ಸ್ ಒಂದು 3-4% ಹಾಕೋಬೇಕು ಅದರಲ್ಲಿ, ಹಾಗೆ ಒಂದು 2-3 kg ಸಾಲ್ಟ್ ಹಾಕೋ. ಈ ತರ ನೀವೇ ತಯಾರು ಮಾಡ್ಕೊಂಡು ಒಳ್ಳೇದು. ಅಥವಾ ನಿಮ್ಗೆ ತೊಂದರೆ ಅಂದ್ರೆ ನೀವು ತರಿಸಿ ದಾಣಿ ಮಿಶ್ರಣ ರೆಡಿ ಮಿಶ್ರಣ ತಂದು ಹಾಕೋದು ಒಳ್ಳೇದು. ನೀವು ಯಾವ್ದೋ ಒಂದು ಐಟಮ್ ಅನ್ನ ರವೆ ಬಡಿಸಾಕಿದೆ ಅಥವಾ ಕಾಳು ಹೊಡಿಸಾಕಿದೆ ಅಂದ್ರೆ ಅದು ಕೆಲವೊಂದು ಪೋಷಕಾಂಶ ಜಾಸ್ತಿ ಸಿಗುತ್ತೆ, ಕೆಲವೊಂದು ಪೋಷಕಾಂಶ ಕೊರತೆ ಇರುತ್ತೆ. ಸೊ ಹಾಗಾಗಿ ರೆಡಿ ತಂದ್ರೆ ತೊಂದರೆ ಇಲ್ಲ, ನೀವೇ ಮಾಡೋದ್ರೆ ಎಲ್ಲ ಮಿಶ್ರಣ ಕಾಂಪೋಸಿಷನ್ ಕರೆಕ್ಟ್ ಮಿಶ್ರಣ ಮಾಡ್ಕೊಂಡು ಮಾಡ್ತಕ್ಕಂಥ ಒಳ್ಳೇದು. ಕೇಳಿ ದೊಡ್ಡ ದೊಡ್ಡಪ್ಪ ಸರ್ ನನ್ನ ಹೆಸರು ಆಂಧ್ರದ ಸರ್ ಶಿರಾ ಹತ್ರ ಸರ್ ನಮ್ದು ಬಾರ್ಡರ್ ಏರಿಯಾ ಕೆಲವು ಬರಲ್ಲ ಆಂಧ್ರದಾದ್ರು ಸರ್ ಇದು ಸರ್ ಆಲ್ ಇಂಪ್ರೂವ್ಗೆ ಸರ್ ಕ್ಯಾಲ್ಸಿಯಂ ಬಾಟ್ಲು ಅಂತದ್ದು ಗವರ್ಮೆಂಟ್ ಹಾಸ್ಪಿಟಲ್ ಇಂದ ಕೊಡ್ತಾರೆ ಸರ್ ಟಾನಿಕ್ಕು ಸರ್ ಟಾನಿಕ್ ಹೇಳಿ ಅದನ್ನ ಡೈಲಿ ಒಂದ್ ಟೈಮ್ ಹಾಕ್ಬೇಕಾ ಇಲ್ಲ ಎರಡು ಟೈಮ್ ಹಾಕಿರಿ ಉತ್ತಮ ನೀವು ಅದನ್ನ ಎರಡು ಟೈಮ್ ಹಾಕಿ ಇನ್ನು ಒಳ್ಳೇದೇ ಯಾವುದೇ ನ್ಯೂಟ್ರಿಯೆಂಟ್ಸ್ ನೀವು ಎರಡು ಟೈಮ್ ಹಾಕಿದ್ರೆ ಅನುಕೂಲ ತಪ್ಪೇನಿಲ್ಲ, ಕೆಲಸ ಜಾಸ್ತಿ ಆಗ್ಬೋದು ಬಟ್ ವೇಸ್ಟ್ ಅದು ಕಮ್ಮಿ ಬರ್ತದೆ. ಒಂದು ಎರಡನೇದಾಗಿ ಏನಂದ್ರೆ ಕ್ಯಾಲ್ಸಿಯಂ ಟಾನಿಕ್ ನ ಬರೀ ಕ್ಯಾಲ್ಸಿಯಂ ಟಾನಿಕ್ ಹಾಕಿ ಹಾಲು ಬರುತ್ತೆ ಅಂತ ಅನ್ಕೋಬೇಡಿ. ನೀವು ನೀವು ಅದನ್ನ ಮೇಯಿಸ್ಕೊಂಡು ಬರಬೇಕು ಅಥವಾ ಹೆಚ್ಚು ಪೋಷಕಾಂಶ ಬರುತ್ತೆ ಮೇವನ್ನು ಹಾಕ್ಬೇಕು. ಎಸ್ಪೆಷಲಿ ನಿಮ್ಗೆ ಹಾಲಿನ ಇಳುವರಿ ಬರಬೇಕು ಅಂದ್ರೆ ಎರಡು, ಒಂದು ಪ್ರೋಟೀನ್ ಅಂಶ ಜಾಸ್ತಿ ಇರಬೇಕು, ಎರಡನೇದಾಗಿ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಬೇಕು. ಕ್ಯಾಲ್ಸಿಯಂ ಕೊರತೆ ಆದ್ರೂ ಸಹ ಹಾಲಿನ ಇಳುವರಿ ಕಡಿಮೆ ಆಗುತ್ತೆ. ಹಾಗಾಗಿ ನೀವು ಕ್ಯಾಲ್ಸಿಯಂ ಟಾನಿಕ್ ಅನ್ನು ಹಾಕಿ ತಪ್ಪಿನಿಲ್ಲ, ಬೆಳಿಗ್ಗೆ ಒಂದು 60 ml ಸಂಜೆ ಒಂದು 60 ml ಡೈಲಿ ಎರಡು ಸರಿ ಹಾಕ್ತಕ್ಕಂಥ ಒಳ್ಳೇದು. ಬರೀ ಟಾನಿಕ್ ಒಂದು ಕೊಟ್ಟರೆ ಹಾಲಿನ ಇಳುವರಿ ಆಗೋದಿಲ್ಲ, ಹಸಿಮೇವು ಚೆನ್ನಾಗಿ ಬೆಳೆದಾಕ್ಬೇಕು, ಅದು ಬಹಳ ಇಂಪಾರ್ಟೆಂಟ್. ಹೈನುಗಾರಿಕೆ ಲಾಭದಾಯಕ ಆಗಬೇಕಂದ್ರೆ ಅದು ಬಹಳ ಇಂಪಾರ್ಟೆಂಟ್ ಏನಂದ್ರೆ ಹಸಿಮೇವು ಚೆನ್ನಾಗಿ ಬೆಳೆದಾಕ್ಬೇಕು, ಜೊತೆಗೆ ಸ್ವಲ್ಪ ಪ್ರಮಾಣದ ತಿಂಡಿ ಮಿಶ್ರಣವನ್ನು ಕೊಡಬೇಕಾಗುತ್ತೆ. ಅದು ಸಹ ಪೋಷಕಾಂಶ ಭರಿತ ಮಿಶ್ರಣವನ್ನು ಅಂದ್ರೆ ಅದು ಸಹ ನಿಮ್ಗೆ ಗೊತ್ತಿರಬೇಕು. ಅಟ್ ಲೀಸ್ಟ್ ಒಂದು 3 liter ಹಾಲು ಕೊಡುತ್ತೆ ಹಸು ಅಂದ್ರೆ ಅದಕ್ಕೆ ಮಿನಿಮಮ್ 1 kg ನಾರು ನೀವು ದಾಣೆ ಮಿಶ್ರಣ ಕೊಡಬೇಕಾಗುತ್ತೆ. ಓಕೆ ದೊಡ್ಡೋಬೇರೆ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅನ್ಸುತ್ತೆ. ಮುಂದಿನ ಕರೆ ಸ್ವೀಕರಿಸೋಣ. ತಮಗೆ ನಮಸ್ಕಾರ. ಹಲೋ ಸರ್ ನಮಸ್ತೆ. ನಿಮ್ಮ ಹೆಸರು ಹೇಳ್ರಿ. ಜಗದೀಶ್ ಅವರಿಗೂ ಮತ್ತೆ ಡಾಕ್ಟರ್ಸ್ಗೂ ನಮಸ್ತೆ ಸರ್. ಸುಪುತ್ರ ಬಾಬು. ಸುಪುತ್ರ ಬಾಬು ಅಬ್ಬೆನಹಳ್ಳಿಯಿಂದ ಹೇಳಿ ಸುಪುತ್ರ ಬಾಬು. ಸರ್ ನಮಸ್ತೆ ಸರ್. ನಮಸ್ತೆ ನಮಸ್ತೆ ಸರ್. ಪ್ರಶ್ನೆ ಕೇಳಿ ಸರ್. ಇದು ನಾಯಿ ಮರಿಗಳು ಯಾಕೋ ಚಿಕ್ಕು ಇದ್ದಾಗೇನೆ ಒಂದು ಆ ಒಂದು ವರ್ಷದೊಳಗೇನೆ ತಪ್ಪು ಹೋಗ್ತಿದೆ ಸರ್ ನಮ್ಮ ಮನೆಯಲ್ಲಿ, ಏನಕ್ಕಂತ ಗೊತ್ತಾಗ್ತಿಲ್ಲ. ಪಾಪ ರವಿ ಅಂತೇಳಿ ನಮ್ಮ ಫ್ರೆಂಡ್ ಸರ್ ಮೇಟಿ ಕೊಡ್ಕೆ ಅಂತ ಬಂದ್ರು ಇಲ್ಲಿ ಆ ತರೀಕೆರೆಯಿಂದ ಸ್ವಲ್ಪ ಕಲಿಸಿದ್ರು ಒಂದು ನಾಯಿ ಮರಿನ. ಅದನ್ನೂ ಒಂದು 8-9 ತಿಂಗಳಿಗೆ ಸತ್ತ ಹೋಗ್ಬಿಡ್ತು ಪಾಪ. ಅದಕ್ಕೆ ಸಾಕಷ್ಟು ಟ್ರೀಟ್ಮೆಂಟ್ ಕೊಡ್ತಿದ್ವಿ, ಬಾಟ್ಲಿಯೆಲ್ಲ ಹಾಕಿ ಬಹಳ ಟ್ರೀಟ್ಮೆಂಟ್ ಕೊಟ್ಟರು. ಆದ್ರೂ ಬಾಯಿಗೆಲ್ಲ ನೊರೆ ಬಂದಿತ್ತು, ಆ ಥರ ಸತ್ತ ಹೋಗ್ಬಿಡ್ತು. ಆ ಬಾವಿಯಿಂದ ಇನ್ನೊಂದು ನಾಯಿ ಮರಿ ಬಂದಿದೆ ಸರ್, ಸೇಮ್ ಅದನ್ನು ಅದೇ ತರನೇ ಪ್ರಾಬ್ಲಮ್ ಆಗಿ ಉತ್ತರ ಕೊಡ್ತಾರೆ. ಉತ್ತರ ಕೊಡ್ತಾರೆ ಕೇಳಿ ಸುಪತ್ರ ಬಾಬು. ಸುಪತ್ರ ಬಾಬು ಅವರೇ ನಮಸ್ಕಾರ. ಈ ನಾಯಿ ಮರಿಗಳ ಸಾಕಣೆ ಅನ್ನೋದು ಸ್ವಲ್ಪ ಕ್ಲಿಷ್ಟಕರವಾದ ಒಂದು ಸಾಕಾಣಿಕೆ, ಒಂದು ಸಾಕಾಣಿಕೆ ವಿಧಾನ. ಈಗ ನಾವು ಪ್ರಕೃತಿಯಲ್ಲಿ ಏನಾಗುತ್ತೆ ಅಂದ್ರೆ, ಯಾವುದೇ ಒಂದು ಪ್ರಾಣಿ ಹುಟ್ಟಿದ ಮೇಲೆ ಅದು ಒಂದು ನಿರ್ದಿಷ್ಟ ದಿನದ ತನಕ ತಾಯಿ ಹಾಲನ್ನು ಕುಡಿಬೇಕಾಗುತ್ತೆ. ಅಂದ್ರೆ ಉದಾಹರಣೆಗೆ ನಾಯಿ ಮರಿಗಳಲ್ಲಿ ನಾವೇನ್ ಹೇಳ್ತೀವಿ ವೈಜ್ಞಾನಿಕವಾಗಿ ಅಂದ್ರೆ, ಒಂದು ತಾಯಿ ಮರಿ ಹಾಕಿದ ಮೇಲೆ ಆ ನಾಯಿ ಮರಿ ಕಣ್ಣು ಬಿಡಕ್ಕೆ 10 ದಿನ ಆಗುತ್ತೆ. ನೆಕ್ಸ್ಟ್ ಅದಕ್ಕೆ ಎಲ್ಲಾ ರೋಗ ನಿರೋಧಕ ಶಕ್ತಿಗಳು ತಾಯಿಯಿದ್ದ ಹಾಲಿನ ಮುಖಾಂತರ ಅದ್ರ ದೇಹನ ಸೇರ್ಬೇಕಾಗುತ್ತೆ. ನಾವು ಯಾವುದೇ ಮರಿಯನ್ನು ತಾಯಿಯಿದ್ದ ನಾವು ಬೇರ್ಪಡಿಸಿದ ಮೇಲೆ ನಾವು ಲಸಿಕೆಗಳನ್ನು ಕೊಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬಟ್ ಈಗಿರೋ ಈ ನವ ಯುಗದಲ್ಲಿ ಈಗ ಹೇಗೆ ನಾವೀಗ ಈ ಬಿಸ್ನೆಸ್ ಹೆಂಗ್ ಅಂದ್ರೆ, ವಾಣಿಜ್ಯೋದ್ಯಮದಲ್ಲಿ ನಾವು ಈ ನಾಯಿ ಸಾಕಾಣಿಕೆಯನ್ನ ನಾವು ಹೆಚ್ಚು ಪ್ರಚಾರ ಮಾಡೋ ಯುಗದಲ್ಲ ಏನಾಗ್ತಿದೆ ಅಂದ್ರೆ, ನಾವು ತಾಯಿ ಹಾಲು ಅದಕ್ಕೆ ರೋಗ ನಿರೋಧಕ ಶಕ್ತಿ ಸಂಪೂರ್ಣವಾಗಿ ಬೆಳವಣಿಗೆ ಆಗದಕ್ಕೆ ಕೊಡೋದಕ್ಕಿಂತ ಮುಂಚೆನೆ ನಾವು ತಾಯಿದ್ದ ಮರಿಗಳನ್ನ ಬೇರ್ಪಡೆ ಮಾಡ್ತೀವಿ. ಮತ್ತೆ ನಾವು ಎಲ್ಲ ಈ ವೈಜ್ಞಾನಿಕ ವೈದ್ಯಕೀಯ ಲಸಿಕೆಗಳ ಮೇಲೆ ನಾಯಿಗಳ ಜೀವನವನ್ನ ಆಡ ಇಡ್ತಾ ಇದೀವಿ. ಅಂದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ, ನೀವು ವಿತಿನ್ ಒನ್ ಮಂತ್ ಅಲ್ಲಿ ಆ ನಾಯಿ ಮರಿಗಳನ್ನ ಬೇರ್ಪಡಿಸ್ತೀರಾ. ನಾಯಿ ಮರಿಗಳಿಗೆ ಒನ್ ಮಂತ್ ಅಲ್ಲಿ ನಾವು ಅದಕ್ಕೊಂದು ಪಪ್ಪಿ ಡಿಪಿ ಅಂತ ಒಂದು 5 ರೋಗ ಬರಲಿದ್ದಂಗೆ ಒಂದು ಇಂಜೆಕ್ಷನ್ ಮಾಡಿಸಬೇಕಾಗುತ್ತೆ. ಮತ್ತೆ ಅದಾಗಿ ಕರೆಕ್ಟ್ 1 ತಿಂಗಳಿಗೆ ಮತ್ತೆ ಒಂದು ಅದನ್ನೇ ಬೂಸ್ಟರ್ ಅಂತ ಕೊಡ್ತೀವಿ. ಮತ್ತೆ ನೆಕ್ಸ್ಟ್ ಮತ್ತೊಂದು ತಿಂಗಳಿಗೆ ಮತ್ತಿನ್ನೊಂದು ಸೆಕೆಂಡ್ ಬೂಸ್ಟರ್ ಅಂತ ಕೊಡ್ತೀವಿ. ಈ ಲಸಿಕೆ ಎಲ್ಲ ಕಾಸ್ಟ್ಲಿ ಇರುತ್ತೆ. ಕಾಸ್ಟ್ಲಿ ಅಂದ್ರೆ ನೀವು ಒಂದು ಪಪ್ಪಿ ಡಪ್ಪಿ ಲಸಿಕೆ ಕೊಡಬೇಕಪ್ಪ ಅಂದ್ರೆ ಫಸ್ಟ್ನೇ ಇಂಜೆಕ್ಷನ್ ನಿಮ್ಗೆ 500 ರೂಪಾಯಿ ಮೇಲೆ ಬರುತ್ತೆ. ಎರಡನೇ ತಿಂಗಳಿಗೆ ಕೂಡ ಇಂಜೆಕ್ಷನ್. ಬಟ್ ಈ ಡಾಕ್ಟರ್ ನವೀನ್ ಅಂತೇಳಿ ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ರು, ಸರ್ ಈ ನಾಯಿ ಮರಿಗಳಲ್ಲಿ ನೀವು ಸಂಪೂರ್ಣವಾಗಿ ಲಸಿಕೆ ಪ್ರೋಗ್ರಾಮ್ಸ್ ನೀವು ಫಸ್ಟ್ 3.5 ತಿಂಗಳೊಳಗಡೆ, ಮೊದಲೇ ತಿಂಗಳಲ್ಲಿ ಒಂದು ಲಸಿಕೆ, ಎರಡನೇ ತಿಂಗಳಲ್ಲಿ ಇನ್ನೊಂದು ಲಸಿಕೆ, ಮೂರನೇ ತಿಂಗಳಲ್ಲಿ ಇನ್ನೊಂದು ಲಸಿಕೆ, ಮತ್ತು 3 ತಿಂಗಳಾದ್ಮೇಲೆ 2 ಬಾರಿ ರೇಬಿಸ್ ಬರದಂಗೆ ನಾವು ಲಸಿಕೆ ಪ್ರೋಗ್ರಾಮ್ ನ ಕರೆಕ್ಟ್ ಆಗಿ ಮಾಡಿದ್ದಾಗಿ, ಮತ್ತು ಪ್ರತಿ 15 ದಿನಕ್ಕೊಳಗೆ ಒಂದ್ಸಲಿ ಅದಕ್ಕೆ ಜಂತುನಾಶಕ ಔಷಧಿನ ನಾವು ಕರೆಕ್ಟ್ ಆಗಿ ಕೊಟ್ಕೊಂತ ಇದ್ದಾಗ ಮಾತ್ರ ಅಂತ ನಾಯಿ ಮರಿಗಳನ್ನ ನಾವು ಬಹಳಷ್ಟು ರೋಗಗಳಿಂದ ರಕ್ಷಣೆ ಮಾಡ್ತೀವಿ ಸರ್. ಅದಾಗೂ ಸಹ ಕೆಲವು ವೈರಸ್ ರೋಗಗಳು ಇದಾವೆ, ಅದಕ್ಕೆ ನಮ್ಮ ಜಗತ್ತಿನಲ್ಲಿ ಏನಾದರೂ ಟ್ರೀಟ್ಮೆಂಟ್ ಗಳು ಇರೋದಿಲ್ಲ ಸರ್. ಓಕೆ ಸುಭದ್ರ ಬಾಬು ಅವರೇ, ಸಮಯ ಮುಗಿತಾ ಬರ್ತಾ ಇದೆ. ಓಕೆ, ನೀವು ತಾಯಿಯಿಂದ ಬೇರ್ಪಡಿಸುವುದು ಒಂದು ಪ್ರಮುಖವಾದ ಕಾರಣ ಅನ್ನುವಂಥದ್ದು ಕಾಣುತ್ತೆ. ಅದನ್ನ ನೀವು ವೈದ್ಯರನ್ನ ಕಂಡು ಸೂಕ್ತವಾಗಿ ಮಾರ್ಗದರ್ಶನ ಪಡ್ಕೊಳ್ಳಿ. ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ನಂತರ ಈ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ಬಂದಿದ್ದೇವೆ ನಾವು. ಹಲೋ, ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಅಮ್ಮ. ನಮ್ದು ನಾಟ್ಯಸ್ ಇದೆ. ಯಾವ ಊರು, ಎಲ್ಲಿಂದ ಮಾತಾಡ್ತಾ ಇದ್ರೆ? ಕಂದಕಲ್ಲು ಹೇಳ್ರಿ. ಕಮಟಕಲ್ಲು ಪಂಚಕಲ್ಲಿಂದ ಮಾತಾಡ್ತಿದೀನಿ. ನಮ್ದು ನಾಟಿ ಹಾಕ್ಲ, 2 ಸಾರಿ 3 ಸಾರಿ ನಾವು ನಸ್ಕೆ ಹಾಕ್ಸಿದ್ರು ನಿಲ್ಲಿಲ್ಲ ಸರ್. ಅದಕ್ಕೇನೋದೇ ಗೊತ್ತಾಗಿಲ್ಲ. ಇಂಜೆಕ್ಷನ್ ಮಾಡಿಸ್ತಾರೆ. ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಹಾಕ್ಸ್ಕೊಂಡ್ ಬಂದ್ವಿ. ಹೇಳಿ ಮೇಡಮ್. ಹೇಳಿ. ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಪಾಲಿಸಿ ಇದೆ, ಅಂದ್ರೆ ಕನಿಷ್ಠ 2-3 ಬಾರಿ ಅನ್ನೋದು ಚಾನ್ಸ್ ಫ್ಯಾಕ್ಟರ್ ಅಂತ. ಕನಿಷ್ಠ 3 ಬಾರಿ ನಾವು ಲಸಿಕೆಯನ್ನು ಇನ್ಸಿಮಿನೇಷನ್ ಮಾಡಿಸ್ಲೇಬೇಕಾಗುತ್ತೆ. ಒಂದೇ ಬಾರಿ ನಿಲ್ಬೇಕಂತಿಲ್ಲ, 3 ಬಾರಿನೂ ನಿಲ್ಲ ಇಲ್ಲ ಅಂದ್ರೆ ಆಗ ಮಾತ್ರ ನಾವು ಅದಕ್ಕೆ ಏನ್ ಕಾರಣ ಅಂತ ಹುಡುಕ್ಲಿಕ್ಕೆ ಹೊರಡ್ತೇವೆ. ಅದಕ್ಕೆ ನೀವು ಸ್ಥಳೀಯ ಡಾಕ್ಟರ್ ಕಾಣಿಸಿ ಅದನ್ನ ತೋರಿಸಿ ಚಿಕಿತ್ಸೆ ಮಾಡಿಸ್ಬೇಕು. ಫಸ್ಟ್ ಟ್ರೀಟ್ಮೆಂಟ್ ಕೊಡಿಸಬೇಕು. ಆಗ್ಲೇನು ಇದೇ ಪ್ರಶ್ನೆ ಕೇಳಿದ್ರು ಬೇರೊಬ್ರು, ನೀವು ತಮಟ